ಇತಿ ವಸ್ತು ವಿಕಲ್ಪ ಹೇತು ಸಂಜ್ಞಾದಿ ಭೇದ ಕಲನಾ ಕಲಿತೋ ಬಲಿಯಾ ತತ್ಪೂರ್ವಕೋಶಂ ಅವಿಪೂರ್ಯ ವಿಜೃಂಭತೆಯ ಅನ್ನಮಯ ಪ್ರಾಣಮಯ ಮನೋಮಯ ಅದು ನಾವು ಅಳಿಸಿ ಹಾಕಿದ್ವಿ. ಈಗ ಚಿತ್ರ ನಿಮ್ಮ ಹತ್ರ ಇದೆ. ಈಗ ಅನ್ನಮಯ ಕೋಶ ಅಂತೂ ಕೂಡ ಅದು ಅನ್ನದಿಂದ ಹುಟ್ಟುತ್ತದೆ, ಅನ್ನದಿಂದಾಗಿರುತ್ತದೆ, ಅನ್ನದಲ್ಲೇ ಮತ್ತೆ ಮರಳಿ ಹೋಗ್ತದೆ. ಆದ್ದರಿಂದ ಅದಕ್ಕೆ ಅನ್ನಮಯ ಕೋಶ ಅಂತ ಕರೀತಾರೆ. ಇನ್ನು ಪ್ರಾಣಮಯ ಕೋಶದ ವಿಶೇಷತೆ ಏನು ಅಂತಂದರೆ, ಪ್ರಾಣಮಯ ಕೋಶದೊಳಗೆ ಪಂಚ ಪ್ರಾಣಗಳು ಅಲ್ಲಿ ಬರ್ಕೋತವೆ. ಪ್ರಾಣಮಯ ಕೋಶ ಅಂತದಲ್ಲ ಅಲ್ಲಿ, ಅದರ ಇನ್ಗ್ರೀಡಿಯೆಂಟ್ಸ್ ಏನು, ಅದರ ಆಂತರಿಕ ಪದಾರ್ಥಗಳು ಏನು, ಪಂಚ ಪ್ರಾಣಗಳು, ಆನಂತರ ಪಂಚ ಇಂದ್ರಿಯ. ಈ ಪಂಚ ಪ್ರಾಣಗಳು ಪಂಚ ಇಂದ್ರಿಯಗಳು ದೇಹದ ಜೊತೆಗೂಡಿಕೊಂಡು ಈ ದೇಹವೇ ನಾನು ಅನ್ನುವ ರೀತಿಯಲ್ಲಿ ನಮ್ಮನ್ನು ಸಂಸಾರದಲ್ಲಿ ವಿಜೃಂಭತೆ ತೊಡಗಿಸುತ್ತದೆ ಅನ್ನುವಂಥದ್ದನ್ನು ನಾವು ಇದು ಜ್ಞಾನೇಂದ್ರಿಯದಲ್ಲಿ ನೋಡ್ತೀವಿ. ಈಗ ಇದು ಜ್ಞಾನೇಂದ್ರಿಯ ಕೋಶ ಇದು ಯಾವುದು ಅಂದರೆ ಮನೋಮಯ. ಜ್ಞಾನೇಂದ್ರಿಯ ಮತ್ತು ಮನೋಮಯ, ಜ್ಞಾನೇಂದ್ರಿಯಾಣಿ ಚ ಮನಃ ಮನೋಮಯ ಕೋಶ. ಜ್ಞಾನೇಂದ್ರಿಯಾಣಿ ಜ್ಞಾನೇಂದ್ರಿಯಗಳು ಮನೋಮಯ ಕೋಶ. ಮನೋಮಯ ಕೋಶದಲ್ಲಿ ಪಂಚ ಜ್ಞಾನೇಂದ್ರಿಯಗಳು. ಓಕೆ, ಈಗ ನೀವು ಒಂದು ಕೆಲಸ ಮಾಡಿ, ಪ್ರಾಣಮಯ ಕೋಶದೊಳಗೆ ಪಂಚ ಕರ್ಮೇಂದ್ರಿಯಗಳು ಅಂತ ಬರ್ಕೊಳ್ಳಿ. ಪ್ರಾಣಮಯ ಕೋಶ ಪಂಚ ಕರ್ಮೇಂದ್ರಿಯಗಳು, ಮನೋಮಯ ಕೋಶದೊಳಗೆ ಪಂಚ ಬಾಹ್ಯ ಜ್ಞಾನೇಂದ್ರಿಯಗಳು. ನಾನು ಹಾರ್ಡ್ವೇರ್ ಅಂತ ಹೇಳಿದ್ನಲ್ಲ, ಬಾಹ್ಯ ಜ್ಞಾನೇಂದ್ರಿಯಗಳು. ವಿಜ್ಞಾನಮಯ ಕೋಶದೊಳಗೆ ಪಂಚ ಸೂಕ್ಷ್ಮ ಜ್ಞಾನೇಂದ್ರಿಯ. ಅನ್ನಮಯ ಬರ್ಕೊಂಡ್ರಿ, ಅನ್ನದಿಂದ ಹುಟ್ಟಿ ಅನ್ನದಿಂದ ಇದ್ದು ಅನ್ನದಲ್ಲಿಯೇ ಮರಳಿ ಹೋಗ್ತದೆ. ಒಂದು ಕೆಲಸ ಮುಗಿತಾ, ಪ್ರಾಣಮಯ ಕೋಶದೊಳಗ ಪಂಚ ಪ್ರಾಣಗಳು ಪಂಚ ಕರ್ಮೇಂದ್ರಿಯ ಆಯ್ತೋ. ಇನ್ನು ಮನೋಮಯ ಕೋಶದೊಳಗೆ ಏನು ಬರ್ತವೆ, ಮನೋಮಯ ಕೋಶದಲ್ಲಿ ಏನು ಬರ್ತವೆ, ಆಮೇಲೆ ವಿಜ್ಞಾನಮಯ ಕೋಶದಲ್ಲಿ ಏನು ಬರ್ತವೆ ಅಂತ ಕೇಳಿದ್ದಾರೆ. ಮನೋಮಯ ಕೋಶದಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪರಮುಖವಾದ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, ಇವೆರಡು ಸೇರಿಕೊಂಡು ಮನೋಮಯ ಕೋಶ. ಇಲ್ಲಿ ಹುಟ್ಟುತ್ತದೆ ಮಮ ಅಹಂ ಇತಿ ವಿಕಲ್ಪ. ಇದು ಹೇತು. ಹೇತು ಅಂದರೆ ಕಾರಣ. ಏನಕ್ಕೆ ಕಾರಣ, ನಾನು ನನ್ನದು ಎನ್ನುವ ಭಾವಗಳು ನಮ್ಮಲ್ಲಿ ಹುಟ್ಟಲಿಕ್ಕೆ ಕಾರಣ ಏನು ಅಂತಂದರೆ ಈ ಕೋಶ. ಪ್ರಾಣಮಯ ಕೋಶ ಬರೀ ಶಕ್ತಿ ಒಂದು ಸಪ್ಲೈ ಮಾಡುತ್ತದೆ, ಅದಕ್ಕೆ ಇನ್ನೇನು ಗೊತ್ತಿಲ್ಲದಕ್ಕೆ. ಪಚನ ಆಗಲಿಕ್ಕೆ ಶಕ್ತಿ ಸಪ್ಲೈ ಮಾಡುತ್ತದೆ, ಉಸಿರಾಟಕ್ಕೆ ಶಕ್ತಿ ಸಪ್ಲೈ ಮಾಡುತ್ತದೆ, ನುಂಗಲಿಕ್ಕೆ ಶಕ್ತಿಯನ್ನು ಕೊಡ್ತದೆ, ರಕ್ತ ಚಲನವಲ್ಲಿ ಶಕ್ತಿಯನ್ನು ಕೊಡ್ತದೆ. ಪ್ರಾಣಮಯ ಕೋಶ ಇಷ್ಟೇ ಕೆಲಸ ಮಾಡೋದು, ನಡೆದಾಡ್ಲಿಕ್ಕೆ ಶಕ್ತಿ ಕೊಡ್ತದೆ, ಕೊಟ್ಟಿಟ್ಟು ಬಂದು ಮಾಡಲಿಕ್ಕೆ ಶಕ್ತಿ ಕೊಡ್ತದೆ. ಕರ್ಮೇಂದ್ರಿಯ ಕೊಡೋದು ತಗೊಳ್ಳೋದು ಹಸ್ತಯೋಹೋ. ಈ ಹಸ್ತದ ಕೆಲಸ ಏನಪ್ಪ ಅಂದ್ರೆ ಕೊಡೋದು ತಗೊಂಬೋದು, ಕಾಲಿನ ಕೆಲಸ ಏನು ನಡೆದಾಡೋದು. ಇದಕ್ಕೆ ಶಕ್ತಿ ಕೊಡೋದು ಯಾವುದು ಅಂದ್ರೆ ಪ್ರಾಣಮಯ ಕೋಶ. ಬಿಟ್ಬಿಡು ಹೋಗ್ಲಿ, ಮನೋಮಯ ಕೋಶ ಏನ್ ಮಾಡುತ್ತದೆ, ಪರಮುಖವಾದ ಜ್ಞಾನೇಂದ್ರಿಯಗಳನ್ನು ಚೇತನಗೊಳಿಸುವುದು. ಆದ್ದರಿಂದ ಮನೋಮಯ ಕೋಶದಲ್ಲಿ ಪರಮುಖವಾದ ಜ್ಞಾನೇಂದ್ರಿಯಗಳು ಇರುತ್ತವೆ. ಮತ್ತೇನಿರ್ತದೆ, ಮನಶ್ಚ. ಮನಸ್ಸು ಅಂದ್ರೆ ಏನು, ವೃತ್ತಿಗಳ ಪ್ರವಾಹ. ಈ ವೃತ್ತಿಗಳ ಪ್ರವಾಹ ಪ್ಲಸ್ ಜ್ಞಾನೇಂದ್ರಿಯಗಳು, ಪರಮುಖವಾದ ಜ್ಞಾನೇಂದ್ರಿಯಗಳು ಸೇರಿ ಮನೋಮಯ ಕೋಶ. ಇಲ್ಲಿ ನಾನು ನನ್ನದು ಎನ್ನುವ ವಿಕಲ್ಪಗಳು ಹುಟ್ಟುತ್ತವೆ. ಮಮ ಅಹಮಿತಿ ವಸ್ತು ವಿಕಲ್ಪ ಹೇತುವು, ಇದು ಕಾರಣವಾಗ್ತದೆ. ಈ ಮನೋಮಯ ಕೋಶವು ಕಾರಣವಾಗ್ತದೆ. ಮತ್ತೇನು ಮಾಡ್ತದೆ, ಯಾವಾಗ ನಾನು ನನ್ನದು ಅಂತ ಹುಟ್ಟುಕೊಳ್ತದೋ ಆವಾಗ ಸಂಜ್ಞಾ ವಿಭೇದ ಕಲನಾ ಕಲಿತೋ ಬಲಿಯಾನ್, ಬಲಿಯಾನ್ ಅತ್ಯಂತ ಬಲವತ್ತರವಾದಂತಹ ಬಲವುಳ್ಳಂತಹ ಭೇದಗಳು ಅಲ್ಲಿ ಹುಟ್ಟುಕೊಳ್ತವೆ. ನಾವು ಒಂದು ಜಿಜ್ಞಾಸವನ್ನು ಬೆಳಗ್ಗೆ ನಾವು ಮಾಡಿದ್ದೀವಿ, ಎಲ್ಲಿವರೆಗೂ ವೃತ್ತಿಗಳಿವೆಯೋ ವೃತ್ತಿಗಳಿವೆ ಅಷ್ಟೇ, ಅವು ಮೊಳಕೆ ಇನ್ನೂ ಒಡೆದಿಲ್ಲ. ಇನ್ನು ಮೊಳಕೆ ಒಡೆಯುವಂತಹ ಸ್ಥಿತಿಯಲ್ಲಿ ಇಷ್ಟ ಅನಿಷ್ಟಗಳನ್ನು ಸೇರಿಸಿಬಿಟ್ರೆ ಅವು ಕಾಮಗಳಾಗ್ತವೆ ಅಂತ ಹೇಳಿ, ಅಲ್ಲಿವರಿಗೇನು ಬರೀ ಮೊಳಕೆ ಒಡಿತಾವಷ್ಟೇ. ಇಲ್ಲಿ ಬಿಡು, ಇಷ್ಟ ಅನಿಷ್ಟ ಸೇರಿಸಿದಾಗ ಮಾತ್ರ ಅದು ಕಾಮ ಆಗ್ತದೆ. ಈ ಒಂದು ಭಾವವನ್ನು ಇಟ್ಟುಕೊಂಡು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಏನು ಅಂತಂದ್ರೆ, ಇದು ಇಷ್ಟ, ಇದು ಅನಿಷ್ಟ್ಯ, ಇದು ದೊಡ್ಡದು, ಇದು ಸಣ್ಣದು ಅನ್ನುವ ಸಂಜ್ಞಾದಿ ಭೇದ ಕಲನ. ಈ ಸಂಜ್ಞಾಗಳು ಇವು ನಮ್ಮಲ್ಲಿ ಹುಟ್ಟುತ್ತವೆ. ಇವು ಯಾರಿಂದಾಗಿ? ಅಹಂ ಮಮ, ಮಮ ಅಹಂ ಅನ್ನುವ ಭಾವ ಏನು ಹುಟ್ಟಿಕೊಂಡು ಅದರ ಜೊತೆಗೆ ಇದು ಇಷ್ಟ, ಇದು ಅನಷ್ಟ, ಇದು ಬೇಕು, ಇದು ಬೇಡ, ಇದು ದೊಡ್ಡದು, ಇದು ಸಣ್ಣದು, ನಾನಾ ಪ್ರಕಾರವಾದ ನಾಮರೂಪಗಳು ಕಲನಾ ಕಲಿತ ತತ್ವ ಪೂರ್ವಕೋಶಂ. ಅದೇನು ಮಾಡ್ತದೆ, ಇದಕ್ಕಿಂತ ಪೂರ್ವಕೋಶ ಒಂದಿತ್ತಲ್ಲ, ಯಾವುದದು? ಪ್ರಾಣಮಯ. ಈ ಮನೋಮಯ ಕೋಶವು ಆ ಪ್ರಾಣಮಯದನ್ನು ತುಂಬಿಕೊಂಡು, ಮನೋಮಯ ಕೋಶ ಪ್ರಾಣಮಯ ಕೋಶ ಎರಡು ಕೂಡಿಕೊಂಡು ದೇಹವನ್ನು ತುಂಬಿಕೊಂಡು ಅಲ್ಲಿ ನಾನು ಎನ್ನುವ ಆತ್ಮ ಅಭಿಮಾನವನ್ನು ಮೂಡಿಸ್ತದೆ. ಅವ ಜೀವ, ಜೀವನ ಕಥೆ ಶುರುವಾಯಿತು. ತತ್ಪೂರ್ವಕೋಶಂ ಅಭಿಪೂರ್ಯ ವಿಜೃಂಭತೆ, ತುಂಬಿಕೊಂಡು. ಅಭಿಪೂರ್ಯ ಅಂದ್ರೆ ಅದ್ರ ಒಳಗೆಲ್ಲ ತುಂಬಿಕೊಂಡು, ಹೇಗೆ ಬಲೂನ್ದಲ್ಲಿ ಗಾಳಿಯು ತುಂಬಿಕೊಂಡಂತೆ, ಬಲೂನ್ದಲ್ಲಿ ಗಾಳಿಯು ತುಂಬಿದಂತೆ ಈ ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶ ಇವೆರಡು ತಮ್ಮ ತಮ್ಮ ಇನ್ಗ್ರೀಡಿಯೆಂಟ್ ಸಹಿತವಾಗಿ, ಏನು ಇನ್ಗ್ರೀಡಿಯೆಂಟ್ಗಳು? ಹೊರಮುಖವಾದ ಜ್ಞಾನೇಂದ್ರಿಯಗಳು, ಮನಸ್ಸು, ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ಮತ್ತು ಪಂಚ ಪ್ರಾಣಗಳು, ಪಂಚ ಕರ್ಮೇಂದ್ರಿಯು, ಇಷ್ಟು ಸೇರ್ಕೊಂಡು ಒಳಗೆ ಹೋಗ್ತವೆ. ಎಲ್ಲಿ ಹೋಗ್ತವೆ? ಆ ದೇಹದೊಳಗೆ ತುಂಬಿಕೊಳ್ತವೆ. ಅಪ್ಪ, ಹೀಗೆ ತುಂಬಿಕೊಂಡಾಗ ಅಭಿಪೂರ್ಯ ಎಲ್ಲವನ್ನು ವ್ಯಾಪಿಸಿಕೊಂಡು ವಿಜೃಂಭತೆ, ತಾನೇ ಸತ್ಯ ಅಂತ ಫಳಿತಾ ಇವೆ. ಈಗ ಆತ್ಮ ಅಂತದ ನಾನು ಇಲ್ಲೇ ಇದ್ದೇನ್ರ ಚಪ್ ಭಯ ಮುಚ್ಚು, ನಾವಿದ್ದೇವೆ, ನಾವೇನು ಹೇಳ್ತೀವಿ ಅದೇ ಸತ್ಯ. ಏನು ಹೇಳ್ತೀಯಪ್ಪ ನೀನು? ಜನ್ಮ ಅಂದ್ರೆ ಸಾಮಾನ್ಯವೇ, ಅದರಲ್ಲಿ ಮನುಷ್ಯ ಜನ್ಮ ಅಂದ್ರೆ ಸಾಮಾನ್ಯವೇ ಅಂತ ಜನ್ಮ ಸಿಗ್ತದೆ ಅಂದ್ರೆ ಜನ್ಮ ಸತ್ಯ, ವಿಕಾರಗಳು ಸತ್ಯ, ಸಾವು ಸತ್ಯ. ಇವು ಯಾರು ಹೇಳ್ತಾರೆ ಇವನ್ನ? ಇವು ನೋಡ್ರಿ ಎಷ್ಟು ವಿಜೃಂಭಣೆ ಇವೆಲ್ಲ ಹೇಳ್ಕೊತಾರೆ. ಇದಕ್ಕೆ ವಶ ಆಗಿಬಿಡ್ತಾನೆ ಮನುಷ್ಯ. ಯಾಕೆ? ಇವನಿಗೆ ವಿವೇಕದ ಚಿಂತನಾ ಕ್ರಮಗಳು ಗೊತ್ತಿಲ್ಲ, ವಿವೇಕದ ಮಾರ್ಗದರ್ಶನ ಇಲ್ಲ. ಈ ಮಾರ್ಗದರ್ಶನ ಕಳ್ಕೊಂಡಿದ್ದರಿಂದಾಗಿ ಇವನು ಸತ್ಯ ಯಾವುದು, ಸುಳ್ಳು ಯಾವುದು, ಇದರೊಳಗೆ ನಿಜಾಂಶ ಎಷ್ಟಿದೆ, ಇದರೊಳಗೆ ಭ್ರಮ ಎಷ್ಟಿದೆ ಅನ್ನೋದನ್ನು ತಿಳಿದುಕೊಳ್ಳಲಾರದಂತಹ ಇವನು ಈ ಅನಾತ್ಮದಲ್ಲಿ ಆಕರ್ಷಣೆಯನ್ನು ಹೊಂದಿ ತನ್ನ ಜೀವಭಾವವನ್ನು ಬೆಳೆಸ್ಕೊಳ್ತಾನೆ. ಅದಕ್ಕೆ ಈ ತಮಿಳ್ನಾಡಿನಲ್ಲಿ ಹೋದ್ರೆ ಸಂಸಾರ ಹೊಂದಿರ್ಕದೆ ಅಂತ. ಸಂಸಾರ ಹೊಂದಿರ್ಕದೆ ಅಂದ್ರೆ ಏನು? ಸಂಸಾರ ಬಂದಿದೆ. ಸಂಸಾರ ಹೆಂಗ್ ಬರ್ತದೆ? ಹೆಂಡತಿ ಬಂದಿರ್ತಾಳೆ ಅಷ್ಟೇ. ಹೇಳು, ಹೆಂಡತಿ ಬಂದಿದ್ದಾಳೆ ಅಂತ ಹೇಳು, ಪರಿಚಯ ಮಾಡಿಸ್ತೀನಿ ಅಂತ ಹೇಳುವ, ಸಂಸಾರ ಬಂದದೆ ವ್ಯವಹಾರ ಹೇಳೋ ಪದ್ಧತಿ. ನೀವು ಅಂತೀರಿ ನಮ್ಮ ಕುಟುಂಬ ಬಂದದ ಅಂತ ಅಂತ, ಕುಟುಂಬ ಬಂದದ್ದು ಹೇಳ್ತದ. ಎಕ್ಸಾಕ್ಟ್ ಸೇಮ್ ಆಗಿ ಇಲ್ಲಿ ಕೂಡ ಸಂಸಾರ ಬಂದಿದೆ ಅಂದ್ರೆ ಏನು? ಹೆಂಡತಿ ಇದು ಸಂಸಾರವೇ? ನಾನೆಲ್ಲ ಚಿತ್ರ ಹಾಕಿ ತೋರಿಸಿದ್ದೆ. ಯಾವುದು ಸಂಸಾರ? ಅವುಗಳಲ್ಲಿ ನಾನು ಎನ್ನುವ ಭಾವ ಸಂಸಾರ. ನಾನು ಎನ್ನುವ ಭಾವ ಎಲ್ಲಿ ಮೂಡಿದೆ? ಈ ಕಾರಣ ಇದು ಹೇತು ಆಗಿದೆ ನೋಡಿ. ಯಾವುದು? ಮನೋಮಯ ಕೋಶ ಇದು ಹೇತು. ಅಲ್ಲಿ ನಾನು ನಾನು ನಾನು ನಾನು ನಾನು ನಾನು ನಾನು ಅಲ್ಲಿ ಅದು ನಾನು ಅಂತ ಹುಟ್ಟಿದಾಗ ಅಲ್ಲಿ ಎದುರಿಗೆ ಯಾರು ಇರ್ತಾರೋ ಅದು ನಂದು ನಂದು ನಂದು ನಂದು ಯಾರಿರ್ತಾರ ಏನಿರ್ತದೆ ನಾನು ನಂದು ನಾನು ನಂದು ಇವೆರಡು ಸೇರಿಕೊಂಡು ಸಂಸಾರ ನಾನು ನಂದು ಏನಿದು ನಾನು ನಂದು ಇವೆರಡು ಶಬ್ದಗಳು ಏನಿವು ಇವು ಭಾವಗಳು ಇವಕ್ಕೆ ಅಸ್ತಿತ್ವ ಇಲ್ಲ ಹೇಳು ಘಟ ನನ್ನದು ಅಂತ ಹೇಳು ತೋರಿಸ್ತೇನೆ ನಿಮಗೆ ಘಟ ನನ್ನದು ಯಾಕೆ ನಿನ್ನ ಕೈಯೊಳಗಿದೆ ಇದಕ್ಕಿಂತ ಪೂರ್ವದಲ್ಲಿ ಅವನ ಕೈಯಲ್ಲಿ ಘಟ ಯಾರದು ಅವನು ಈಗ ಯಾರದು ನಿಂತು ಅವನ ಸತ್ಯವೋ ನಿಂತು ಸತ್ಯ ಇವರಿಬ್ಬರು ಯಾವ ಸತ್ಯ ಅಂತ ಹೇಳಿದ್ರೊಳಗಾಗಿ ಇದು ಎಲ್ಲರೂ ಇರ್ತದೆ ಮೂರನೇ ಅಥವಾ ನಾಶವಾಗೂ ಆಗಿರ್ತದೆ ಜಾಯತೆ ಅಸ್ಥಿ ವರ್ಧತೆ ವಿಪರಿಣತೆ ಅಪಕ್ಷೀಯತೆ ವಿನಶ್ ಷಡ್ವಿಕಾರ ಇವು ಆರು ವಿಕಾರ ಇವೇನು ಮಾಡ್ತವೆ ಪ್ರತಿಯೊಂದು ಪದಾರ್ಥಕ್ಕೂ ಆರು ವಿಕಾರಗಳು ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಮಾತ್ರ ಅಲ್ಲ ಕ್ರಿಮಿ ಕೀಟಾದಿಗಳಿಗೆ ಮಾತ್ರ ಅಲ್ಲ ವನಸ್ಪತಿಗಳಿಗೆ ಮಾತ್ರ ಅಲ್ಲ ಎಲ್ಲ ಪದಾರ್ಥಗಳು ಯಾವ್ಯಾವು ಕಾಲ ದೇಶದ ಪರಿಮಿತಿಗೆ ಒಳಪಟ್ಟ ವಸ್ತುಗಳಿವೆಯೋ ಇವುಗಳೆಲ್ಲ ಈ ಆರು ವಿಕಾರಗಳು ಇರಲಿಕ್ಕೆ ಬೇಕು ಆರು ವಿಕಾರಗಳ ಬಿಡುಗಡೆ ಯಾರಿಗೂ ಇಲ್ಲ ಈ ಆರು ವಿಕಾರಗಳಲ್ಲಿ ನನ್ನದು ಅನ್ನುವಂಥ ಭಾವ ಮೂಡಿದೆಯಲ್ಲವಾ ಈ ನನ್ನದು ಎನ್ನುವ ಭಾವ ಇದು ಸತ್ಯಾಂಶವೋ ಬರೀ ಭಾವನಾ ಮಾತ್ರವೋ ಬರೀ ಭಾವನಾ ಮಾತ್ರ ಈಗಿನ ಕಾಲಕ್ಕೆ ನಾನು ಯುವಕ ಯುವಕ ಯುವಕ ಅಂತ ಹೇಳೋದ್ರೊಳಗೆ ಮುದುಕರಾಗ್ಬಿಟ್ಟಿರ್ತಾರೆ ಹಾಗೆ ನಾನು ಮುದುಕ ಸತ್ಯೋ ಯುವಕ ಸತ್ಯೋ ಶೀಘ್ರ ಭಾರಿ ಜಲ್ದಿ ವಯಸ್ಸಾಗ್ಬಿಡ್ತಾರೆ ಮಾಮಾಜಿ ಅಂತಾರ ಹುಚ್ಚರಿದ್ದೀರಿ ನೋಡ್ರಿ ನನಗೆ ವಯಸ್ಸಾಗಿಲ್ಲ ಅಂತವ್ರು ಯಾವ ಸತ್ಯ ಇರೋದು ವಯಸ್ಸು ಆಗಿದೆ ಅನ್ನುವ ಭಾವ ನಿಮ್ಮನ್ನು ವಯಸ್ಸು ಮಾಡ್ತದೆ ವಯೋವೃದ್ಧರನ್ನಾಗಿ ಮಾಡ್ತದೆ ಅಂದ್ರೆ ಇನ್ನು ವಯಸ್ಸು ಇದು ಕೂಡ ಒಂದು ಭಾವ ನೀವು ಲೆಕ್ಕ ಹಾಕಿದ್ರೆ ಅಳತಾನೆ ಹೇಳೋದು 55, 56, 60, 65 ಲೆಕ್ಕ ಹಾಕ್ತಿರ್ತಾನೆ ಆ ಲೆಕ್ಕ ನೋಡಿ ಹೇಳ್ತಿರ್ತಾನೆ ಆಮೇಲೆ ಮತ್ತೆ ಮುಂದಿನ ಭ್ರಮ ಏನಿನ್ನು 65 ಆಗಿದೆ ಈಗೇ ಮಂಡಿ ನೋವು ಶುರು ಆಗಿಬಿಟ್ಟಿದೆ ಅದು ಯಾಕೆ ಸೇರಿಸಿ ಮತ್ತೊಡನೆ ಆಮೇಲೆ ಇನ್ನೊಬ್ರು ಅದೇ ಅದೇ ಅದೇ ಘಟನೆ ಇನ್ನೊಬ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಏ ಇನ್ನೇನಪ್ಪ ವಯಸ್ಸಾಕು ಮಂಡಿ ನೋವು ಎಲ್ಲ ಇರುವುದಲ್ಲ ಅವ ಇಷ್ಟು ಭಾವಗಳು ನಾನು ನಂದು ಬರೀ ಭಾವ ಮಾತ್ರ ಭಾವದಲ್ಲಿ ಮಾತ್ರ ನಾನು ನನ್ನದು ವಿನಃ ಅದಕ್ಕೆ ಯಾವ ಸತ್ಯಾಂಶವೂ ಇಲ್ಲ ಇದನ್ನು ನಾವು ಆರೋಪಿತ ಅಂತ ಕರಿತೀವಿ ಅಧ್ಯಸ್ಥ ಅಂತ ಕರಿತೀವಿ ವಯಸ್ಸು ಅಧ್ಯಸ್ಥ ಹೆಣ್ಣು ಗಂಡು ಅಧ್ಯಸ್ಥ ಶಕ್ತಿಹೀನ ಶಕ್ತಿವಂತ ಅಧ್ಯಸ್ಥ ಯಾರ ಮೇಲೆ ಅಧ್ಯಾಸ ಮಾಡಿದ್ವಿ ಅಧ್ಯಾಸ ಅಂದ್ರೆ ಆರೋಪಿತ ಅಂತ ಅರ್ಥ ಅಧ್ಯಸ್ಥ ಅಂದ್ರೆ ಆರೋಪಿತ ಯಾರ ಮೇಲೆ ಆರೋಪ ಮಾಡಿದ್ವಿ ಯಾರ ಮೇಲೆ ನನ್ನ ಮೇಲೆ ನಾನೇ ಆರೋಪ ಮಾಡಿಕೊಂಡು ಸಫಲ ಯಾರಾಗ್ತಾರೆ ನಾನೇ ಸಫಲ ಸ್ವಾಮಿ ಸಫಲ ಆಗಲಿಕ್ಕೆ ನಾವೆಲ್ಲರೂ ಆರೋಪ ಮಾಡ್ಕೊಳ್ತಾದ್ವಿ ಬಹುಶಃ ನೀವೇನೋ ತಪ್ಪು ಹೇಳಬೇಕು ಇಲ್ಲ ನಾನೇನೂ ತಪ್ಪು ಹೇಳಿಲ್ಲ ನಮ್ಮ ನಮ್ಮ ಭಾವಗಳನ್ನು ನಾವೇ ಆರೋಪ ಮಾಡಿಕೊಂಡಿವಿ ಏಕೆಂದರೆ ಅಜ್ಞಾನದಿಂದಾಗಿ ಈ ಮನೋಮಯ ಕೋಶ ಗಾಳಿ ಆಗ್ತದೆ ಸಪೋರ್ಟ್ ಮಾಡ್ತದೆ ಎನ್ಹ್ಯಾನ್ಸ್ ಮಾಡ್ತದೆ ತಗೋ ನೀನಂದ್ರೆ ಏನಂತ ತಿಳ್ಕೊಂಡಿಯಾ ತಗೋ ನೋಡು ಇದೆಲ್ಲ ನಿಂದೆ ತಗೋ ಅದು ಗಾಳಿ ಆಗ್ತದೆ ಇವನು ಮೊದಲೇ ತಲೆ ಕಟ್ಟು ನಿಂತ ಕಲಿಕೆ ಮೊದಲೇ ಮಂಗ ಏನು ಮೊದಲೇ ಕೋತಿ ಮೇಲೆ ಬೇರೆ ಕುಡಿದ್ಬಿಟ್ಟಿದೆ ಇದು ಕಿರತಿಯ ಈ ಜೀವ ಎಲ್ಲ ಅಂತಿಮ ತಾತ್ಪರ್ಯ ಏನಂದ್ರೆ ವಿಲಿ ವಿಲಿ ವಿಲಿ ಒತ್ತಾಡೋದು ಸಂಸಾರ ಇಲ್ರಿ ಸ್ವಾಮಿ ನಾವು ಹಂಗೆ ಯಾರು ಒತ್ತಾಡೋದಿಲ್ಲ ಟ್ರಾಫಿಕ್ ಸಿಗ್ನಲ್ ನಿಂತ್ಕೊಡ್ರಿ ಗೊತ್ತಾಗ್ತದೆ ಟ್ರಾಫಿಕ್ ಸಿಗ್ನಲ್ ಒಳಗೆ ಸಾಕ್ಷಿಯಾಗಿ ನಿಂತ್ಕೋಬೇಕು, ನೋಡ್ಬೇಕಂತ. ರೆಡ್ ಲೈಟ್ ಬಂದಾಗ ಹೆಂಗಿರ್ತದೆ, ಗ್ರೀನ್ ಲೈಟ್ ಬಂದಾಗ ಹೆಂಗಿರ್ತದೆ, ಇಲ್ಲೆಲ್ಲ ಏನು ಟ್ರಾಫಿಕ್ ಆಗಿಲ್ಲ. ಬೆಂಗಳೂರು ಟ್ರಾಫಿಕ್ ನೋಡ್ರಿ, ಎಂತ ಹುಚ್ಚು ಟ್ರಾಫಿಕ್. ಅಲ್ಲಿ ಹೋಗಿ ನೋಡ್ರಿ, ಮುಖ ಚಕ್ಕ ಮಾಡಿ ಅಲ್ಲಿ ಮಾಡಿ. ನಾನು ಏನಾಗಿದೆ ಇವರಿಗೆಲ್ಲ, ನಾನು ನಿಂದಿರ್ತೇನಪ್ಪ. ಆದ್ರೆ ನಮಗೇನು ಅನಿಸೋದಿಲ್ಲ, ಗ್ಲಾಸ್ ಇಳಿಸಿ ನೋಡ್ತೀನಿ, ಮಜಾ ಮಾಡ್ತೀನಿ. ಏನ್ರಪ್ಪ, ಯಾಕಪ್ಪ ಇಷ್ಟೊಂದು ಭಯ ಬೀಳ್ತೀನಿ, ಇಷ್ಟೊಂದು ಕಾತರಿ ಯಾಕಾಗಿರಿ. ಗ್ರೀನ್ ಬಿತ್ತು ಎಲ್ಲರೂ ಫಸ್ಟ್ಗೆ ಹೋಗ್ಬೇಕು. ಹೌದಪ್ಪ, ಇವನ ಹಿಂದೆ ನಾವು ಹೋಗ್ಬೇಕು, ಇವನ್ ಲೈನ್ದೊಳಗೆ ನಾವು ಹೋಗ್ಬೇಕು, ಬುದ್ಧಿನೇ ಇಲ್ಲ. ಅದರೊಳಗು ಲೆವೆಲ್ ಕ್ರಾಸ್, ಈ ರೈಲ್ವೆ ಟ್ರ್ಯಾಕ್ ಲೆವೆಲ್ ಕ್ರಾಸ್ ಇರ್ತಾವಲ್ಲ, ಅದು ಹೋಗಿ ಒಂದು ಬಸ್ ಒಂದು ಟ್ರಕ್ ಹೋಗಿ ಕಷ್ಟಕ್ಕೆ ಗೇಟ್ ಇರ್ತದೆ. ಆ ಕಡೆ ಟ್ರಕ್ನವನು ಈ ಕಡೆ ಬರ್ಬೇಕಂತಾನೆ, ಈ ಕಡೆ ಟ್ರಕ್ನವನು ಆ ಕಡೆ ಬರ್ಬೇಕಂತ. ಅವನ ಜೊತೆಗೆ ಇವು ಚೀಯಾ ಪೀಯಾ ಯಮದೂತರು, ಟೂ ವೀಲರ್ಸು, ತ್ರೀ ವೀಲರ್ಸು, ಕಟ್ಮಾ, ಅವನ ಜೊತೆ ನಾವು ಹೋಗೋಣಲ್ಲ. ಅವನ ಜೊತೆ ನಾವು ಹೋಗೋಣ, ಒಂದು ಹತ್ತು ಹಿಂದುಗಡೆ, ಅವನ ಹಿಂದುಗಡೆ ಒಂದು ಹತ್ತು, ಎಲ್ಲರೂ ಒಂದ ಟೈಮ್ ನುಗ್ಗಬೇಕಂತಾರೆ. ಅವ ಲೈನ್ಮನ್ ಏನೋ ಗೇಟ್ ಮನ್ ಅವ ಹಣೆಯನ್ನು ಹೋಗ್ಕೊಳ್ತಾನೆ. ಹೆಂಗಾರ್ರಿ ಹೆಂಗಾರ್ರಿ ಹೆಂಗಾರ್ರಿ ಹಿಂದೆ ಹೆಂಗ್ ಕರೀತಾನೆ, ಹಿಂದೆ ಆಗಲೇ ವಾಹನಗಳವ ಮತ್ತೆ ಅಲ್ಲಿ ಕೂಡ ಹೋಗ್ತಾನೆ. ಹಿಂಗ್ತರ್ರಿ ಹಿಂಗ್ತರ್ರಿ ಅವ್ರ ಹಿಂದೆ ಸರಸುಗಳಿಗೆ ಹೋಗ್ಬೇಕು. ಇದಕ್ಕೆ ಸಂಸಾರ ಅಂತ ಹೇಳ್ತಾರೆ. ಹುಟ್ಟಲಿಕ್ಕೆ ಸಾಯ್ಲಿಕ್ಕೆ ನಾವೆಲ್ಲ ಕಾಂಪಿಟೇಷನ್ ಮಾಡಿ ಬರ್ತೀವಿ, ಜನ್ಮ ಮರಣಗಳಿಗಾಗಿ ಸ್ಪರ್ಧೆ ಮಾಡ್ತಾ ಇರ್ತೀವಿ. ನಾನೊಂದು ನೀ ಮುಂದು ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭ ಆಗಿ ಯುದ್ಧ ಮುಗಿದು ಹೋಗ್ತದೆ. ಆ ಯುದ್ಧ ಮುಗಿದು ಹೋದ ಚಿತ್ರವನ್ನ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನದಲ್ಲಿ ಭಗವಂತ ಪೂರ್ವದಲ್ಲಿ ಅವನು ತೋರಿಸ್ತಾನೆ. ಯುದ್ಧ ಹೆಂಗ್ ಮುಗಿದದ ನೋಡ ಅಂತೇಳಿ ತೋರಿಸ್ತಾನೆ. ಅಲ್ಲಿ ಆ ಬೃಹದಾಕಾರ ಅವನ ಪಾದಗಳು ಪಾತಾಳವನ್ನು ತಲುಪಿವೆ, ಅವನ ತಲೆ ಆಕಾಶವನ್ನು ದಾಟಿ ಆಚೆಗೆ ಹೋಗಿದೆ. ಇಂಥ ಒಂದು ಬೃಹದಾಕಾರದ ಒಂದು ದೃಶ್ಯದಲ್ಲಿ ಅವನು ನೋಡ್ತಾನೆ. 18 ಅಕ್ಷೋಹಿ ಸೈನ್ಯದ ರಕ್ತಪಾತವನ್ನು ನೋಡ್ತಾನೆ. ಆ ರಕ್ತಪಾತ ಹೇಗೆ ಅಲ್ಲಿ ಏನ್ ತೋರಿಸ್ತಾರೆ, ಅವು ಕಾಲು ಕೈಗಳು ತುಗಾತಿರ್ತಾವಂತ. ಅವನ ಮುಖದೊಳಗಿನಿಂದ ಮರೆಗೆ ಹಲ್ಲಾಗಿ ಸಿಕ್ಕೊಂಡು, ಹಿಂಗೆ ಹೇಳ್ತಾರೆ, ಹಲ್ಲೊಳಗೆ ಸಿಕ್ಕಾಕೊಂಡು ಅವು ಕಾಲು ಕೈಗಳು ಹಿಂಗೆ ತುಗಾಡಿಕತಿರ್ತಾವಂತ. ಅಂದ್ರೆ ಅವ್ರು ಯಾಕೆ ತುಗಾಡಿಕತ್ತಾರಂದ್ರೆ, ನಾ ಮೊದಲು ಸಾಯ್ತೇನೆ, ನೀ ಮೊದಲು ಸಾಯ್ತೇನೆ ಅಂತ. ಎಲ್ಲರೂ ಏಕಕಾಲಕ್ಕೆ ಯಮನ ಬಾಯಿಯೊಳಗೆ ಹೋಗುತ್ತಂತ. ನೋಡು ಅರ್ಜುನ ಯುದ್ಧ ಮುಗಿದು ಹೋಗ್ಯಾನ, ಭೀಷ್ಮ ಸತ್ ಹೋಗ್ಯಾನ, ದ್ರೋಣ ಸತ್ ಹೋಗ್ಯಾನ. ಇವ ಅಂದಾನೆ, ನಾ ಮತ್ತಿನ್ನ ಯುದ್ಧ ಯಾಕೆ ಮಾಡ್ಬೇಕಂದ, ನಾ ಎಲ್ಲಿ ಹೇಳಿದೆ ಯುದ್ಧ ಮಾಡಂತೇಳಿ. ಯುದ್ಧ ಮಾಡು, ನಾಟಕ ಮಾಡು, ಸಾಯೋರು ಸತ್ತು ಹೋಗ್ಬಿಟ್ಟಾರಾಗಲಿ. ನೋಡಿ ಸತ್ತ ನೋಡಿ, ಇವ್ರು ಯಾರೂ ಬದುಕೋದಿಲ್ಲ. ನೀ ಬರೇ ಏನ್ ಮಾಡ್ಬೇಕಾಗಿದೆ, ಹೇ ಸವ್ಯಸಾಚಿ, ನೀ ಏನ್ ಮಾಡ್ಬೇಕಾಗಿದೆ, ಬಾಣವನ್ನ ಬಿಡೋ ನಾಟಕ ಮಾಡಷ್ಟು, ಎಲ್ಲ ಮುಗಿದು ಹೋಗಿದೆ ಅಂತ. ಹಂಗೆ ನಾವೆಲ್ಲರೂ ಅವಿವೇಕದಿಂದ, ಅಜ್ಞಾನದಿಂದ ಈ ಜನ್ಮ ಮರಣಗಳ ಚಕ್ರದಲ್ಲಿ ನಾ ಮುಂದು ನೀ ಮುಂದು ಅಂತ ಪ್ರವೇಶ ಆಗ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ಮನೋಮಯ ಕೋಶ. ಇಲ್ಲಿ ವಾಪಸ್ ಬರೋಣ, ಈಗ ನೀವು ಬರ್ತದೆ. ಹಾಗಾದ್ರೆ ಈ ಎಲ್ಲ ವಿವರಣೆ ಕೇಳಿದ್ರೆ ನಮಗೆ ಅನಿಸ್ತದೆ, ಮನೋಮಯ ಕೋಶವೇ ನಾನು, ನಿಶ್ಚಿತವಾಗಿಯೂ ನಾನು ಮನೋಮಯ ಆತ್ಮ ಅಲ್ಲ. ಮನೋಮಯ ಆತ್ಮಾನಮುಪಸಂಕ್ರಾಮತಿ, ಅನ್ನಮಯಮಾತ್ಮಾನಮುಪಸಂಕ್ರಾಮತಿ, ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ, ಮನೋಮಯಮಾತ್ಮಾನಂ ಅಪಿ ಉಪಸಂಕ್ರಾಮತಿ. ಇದನ್ನು ಕೂಡ ದಾಟಲಿಕ್ಕೆ ಬರ್ತದೆ. ಹೆಂಗೆ ದಾಟಲಿಕ್ಕೆ ಬರ್ತದೆ ನೋಡಿ, ಇಲ್ಲಿ ಹೇಳ್ತಾರೆ, ಮನೋಮಯೋ ನಾಪಿ ಭವೇತ್ ಪರಾತ್ಮ. ಆದ್ಯಂತವತ್ವಾತ್ ಪರಿಣಾಮಿ ಭಾವಾತ್ ದುಃಖ ಪುರುಷಾತ್ಮಕತ್ವ ವಿಷಯತ್ವ ಹೇತು ದೃಷ್ಟಾ ಹಿ ದೃಶ್ಯಾತ್ಮತಯಾ ನ ದೃಷ್ಟ ಮನೋಮಯೋ ನಾಪಿ ಭವೇತ್ ಪರಾತ್ಮ ಸಂದರ್ಭದ ನಾ ಏನ್ ಮಾಡ್ಲಿ ನೂರ ಎಂಬತ್ತೈದು ಯಾರ ನೂರ ಎಂಬತ್ತ ಯಾರು ನಂಬರ್ ಯಾವುದು ಮುಖ್ಯ ಅಲ್ಲ, ಅಕ್ಕಪಕ್ಕ ನೋಡಿ ಶ್ಲೋಕ ಸಿಗ್ತದೆ, ಇದಕ್ಕೆ ಛಂದಸ್ಸಿದೆ, ಛಂದಸ್ಸಿದೆ ಆದ್ದರಿಂದ ಹೇಳಲಿಕ್ಕೆ ಬರ್ತದೆ. ಇದು ಗದ್ಯ ಅಲ್ಲ, ಅರ್ಥ ಆಯ್ತಲ್ಲ ನಿಮಗೀಗ, ಇದು ಗದ್ಯ ಅಲ್ಲ, ಈಗ ಛಂದಸ್ಸಿದೆ ಇದಕ್ಕೆ. ಮನೋಮಯೋ ನಾಪಿ ಭವೇಶ್ವರಾತ್ಮ ಅತ್ಯಂತವತ್ವ ಪರಿಣಾಮಿ ಭಾವ ದುಃಖಾತ್ಮಕತ್ವ ವಿಷಯತ್ವ ಹೇತು ದೃಷ್ಟಾಹಿ ದೃಶ್ಯಾತ್ಮತಯಾ ನ ದೃಷ್ಟಃ ಮನೋಮಯ ಅಪಿ ಪರಾತ್ಮ ನ ಭವೇತ್. ನೀನೇನೋ ಅನ್ಕೊಂಡಿರ್ಬೋದು, ಇಷ್ಟೊಂದು ವಿವರಣೆಗಳನ್ನು ಕೊಟ್ಟಿವಿ, ನಾನು ನನ್ನದನ್ನು ಹುಟ್ಟೋದ ಇಲ್ಲಿ ಇದು ಅದಕ್ಕೆಲ್ಲ ಕಾರಣ, ಆದ್ದರಿಂದ ನಲ್ಲರೂ ಇರಲಿಕ್ಕೆ ಕಾರಣ ಮೊಟ್ಟ ಮೊದಲು ಯಾರು, ಈ ಮನೋಮಯವೇ. ಆದ್ದರಿಂದ ಮನೋಮಯವೇ ಆತ್ಮ. ಇಷ್ಟೊಂದು ವಿವರಣೆಗಳಿದ್ದೀವಿ ಅಂದರೆ ಇದೇ ಆತ್ಮ. ಇಲ್ಲಪ್ಪ, ಪರಾತ್ಮ ನ ಭವೇತ್, ಇದು ಶ್ರೇಷ್ಠ ಆತ್ಮನಾಗಲಿಕ್ಕೆ ಸಾಧ್ಯವಿಲ್ಲ, ಸೂಕ್ಷ್ಮ ಆತ್ಮನಾಗಲಿಕ್ಕೆ ಸಾಧ್ಯವಿಲ್ಲ, ಹೆಚ್ಚಿನ ಆತ್ಮನಾಗಲಿಕ್ಕೆ ಸಾಧ್ಯವಿಲ್ಲ. ಇವು ಅರ್ಥ ಪರಾತ್ಮ. ಯಾಕೆ ಆದಿ ಅಂತತ್ವಾದ ಪರಿಣಾಮಿ ಭಾವಾದ, ಎರಡು ಕಾರಣ ಕೊಡ್ತಾರೆ. ಇದಕ್ಕೆ ಆದಿ ಇದೆ, ಅಂತ ಇದೆ. ವ್ಯಾಪಕವಾಗಿ ಇಡೀ ಮನಸ್ಸನ್ನ ಆದಿ ಅಂತ ಅಂತ ಹುಡುಕೋದಕ್ಕಿಂತ ಆ ಮನಸ್ಸಿನ ಒಂದು ಸೂಕ್ಷ್ಮ ಅಂಗಕ್ಕೆ ಆದಿ ಇದೆಯೋ ಅಂತ ಇದೆಯೋ ಇಲ್ಲೋ ನೋಡೋಣ. ಪೂರ್ತಿ ಅನ್ನನೇ ಹೆಚ್ಚಿಕ್ಕಿ ನೋಡೋದಕ್ಕಿಂತ ಒಂದು ಅಗಲು ಹೌದಲ್ಲ ಅನ್ನ ಆಗಿ ಅದನ್ನು ಗೊತ್ತಾಗ್ಬಿಡ್ತದೆ. ಹಾಗೆ ಪೂರ್ತಿ ಮನಸ್ಸಿನ ಆದಿ ಯಾವಾಗ ಅಂತ ಯಾವಾಗ ಅಂತ ಹುಡುಕಕ್ಕೆ ಹೋದ್ರೆ ನಿನ್ನ ಕಡೆ ಸಾಧ್ಯನೇ ಆಗೋದಿಲ್ಲ. ಅದು ಹಿರಣ್ಯ ಗರ್ಭ, ಅದೇನು ಮಾಡ್ತೀನಿ ಹೋಗ್ರಿ ಬಿಡ. ಆದರೆ ಒಂದು ಅಂಗವನ್ನು ತಗೋ, ಒಂದು ಕಣ ಮನಸ್ಸಿನ ಒಂದು ಕಣ ಅಂದ್ರೆ ಏನು ಹೇಳ್ರಿ, ಎಲ್ಲ ಕೇಳಿದ್ರೆ ಸಾಕಷ್ಟು ನೀವು ಹೇಳ್ರಿ. ವೃತ್ತಿ ನಮ್ಮ ಕನ್ನಡದಲ್ಲಿ ಬಳಸ್ತಾರೆ ವ್ಯವಹಾರದಲ್ಲಿ, ನೀವು ವೃತ್ತಿಯಲ್ಲಿದ್ದೀರೋ ನಿವೃತ್ತರಾಗಿದ್ದೀರೋ, ನಿಮ್ಮ ವೃತ್ತಿ ಏನು, ಯಾರು ಶಬ್ದ ಎರಡು ಎರಡು ಶಬ್ದಕ್ಕೆ ನಿಮ್ಮ ವೃತ್ತಿ ಏನು, ನಿಮ್ಮ ಪ್ರವೃತ್ತಿ ಏನು ಅಂತ ಹೇಳ್ತಾರೆ. ಮಾಡ್ತಾರೋ ವೃತ್ತಿ ಏನು ಅಂದ್ರೆ ಹೊಟ್ಟೆ ಹೊರಲಿಕ್ಕೆ ಏನು ಮಾಡ್ಲಿಕ್ಕೆ ಇರ್ತೀರಿ, ಪ್ರವೃತ್ತಿ ಏನು ನಿಮ್ಮ ಒಳಗೆ ಏನು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸು. ಈ ನಾವು ಗಮನಿಸಬೇಕಾದದ್ದೇನು ಅಂದ್ರೆ ಇವು ಎಲ್ಲದರೊಳಗೆ ಇರೋ ಶಬ್ದ ಯಾವುದು, ವೃತ್ತಿ. ಏನಿದು ವೃತ್ತಿ, ಇದೇನು ಇಷ್ಟು ಸಲ ಉಪಯೋಗ ಮಾಡಿದ್ದೀನಿ ವೃತ್ತಿ ವೃತ್ತಿ ವೃತ್ತಿ, ಏನ್ ಎಕ್ಸಾಕ್ಟ್ಲಿ ವೃತ್ತಿ ಅಂದ್ರೆ ಏನು. ಇದು ಅಂತಃಕರಣದಲ್ಲಿ ಒಡಮೂಡಿದ ಒಂದು ಭಾವ, ಅಂತಃಕರಣದಲ್ಲಿ ಒಡಮೂಡಿದ ಒಂದು ಭಾವ. ಈ ಭಾವ ನಾಮರೂಪದ ನಾಮದಿಂದಾದರೂ ಇರ್ತದೆ ಅಂದರೆ ಶಬ್ದ ಅಂತ. ಈ ಭಾವ ಆಕಾರದಿಂದಾದರೂ ಇರ್ತದೆ. ಮತ್ತು ಸಿಹಿ ಹುಳಿ ಇತ್ಯಾದಿಗಳು ಅಂತ ಏನಿವೆಲ್ಲ ಇವು ಅನಿಸಿಕೆಗಳು. ಇಷ್ಟ ಅನಿಷ್ಟ ಅಂತ ಏನಿವೆಯೋ ಇವು ಕೂಡ ಅನಿಸಿಕೆಗಳು. ಈ ವೃತ್ತಿಗಳಲ್ಲ, ಇವು ಅನಿಸಿಕೆಗಳು. ವೃತ್ತಿಗಳು ಅಂತಂದರೆ ಶಬ್ದ ಭಾವದಲ್ಲಾದರೂ ಇರುತ್ತದೆ, ರೂಪ ಭಾವದಲ್ಲಾದರೂ ಇರ್ತದೆ. ಹೇಗೆ ಗುರುತಿಸ್ತೀರಿ ಈಗ ಏನಿದು? ಈಗ ನೀವು ಕಣ್ಣು ಮುಚ್ಚಿದ್ರೂ ಕೂಡ ಯಾರೋ ಚಿಟಿಕೆ ಹೊಡಿತಾ ಇದ್ದಾರೆ. ಇದು ಬೆರಡುಗಳು ಕಾಣಿಸ್ತಾವ, ಏನು ಶಬ್ದ ಕೇಳುತ್ತ, ಅದಕ್ಕೆ ಶಬ್ದ ವೃತ್ತಿ ಅಂತ. ಆನೆ ಏನೋ ಮೂಡ್ತು ನೋಡ್ರಿ, ಶಬ್ದ ಹೋಗ್ಬಿಡ್ತು. ಆನೆ ಅಂತ ಶಬ್ದ ಕೇಳಿಸ್ತು, ಆ ಶಬ್ದ ಹೋಗ್ಬಿಡ್ತು. ಆದ್ರೆ ಏನು ಉಳಿತದೆ? ರೂಪ. ಕುದುರೆ ರೂಪ, ಕೋಳಿ ರೂಪ, ಫ್ರೆಂಡು ರೂಪ, ಮಗ ರೂಪ, ಅಣ್ಣ ರೂಪ, ಆ ರೂಪ ಉಳಿತದೆ, ಶಬ್ದ ಹೋಗ್ಬಿಡ್ತದೆ. ಇದು ಹಾಗೆಲ್ಲ, ರೂಪ ಹೋಗ್ಬಿಡ್ತದೆ, ಏನು ಉಳಿತದೆ? ಶಬ್ದ ಉಳಿತದೆ. ಶಬ್ದ ವೃತ್ತಿ, ರೂಪ ವೃತ್ತಿ, ಸರಿಯೋ? ಆಮೇಲೆ ಅನಿಸಿಕೆಗಳ ವೃತ್ತಿ, ಇಷ್ಟ ಅನಿಷ್ಟ, ಸುಖ ದುಃಖ, ಭಾವನೆಗಳ ವೃತ್ತಿಗಳು, ಇವುಗಳ ಪ್ರವಾಹ. ಈಗ ಅರ್ಥ ಆಗಲ್ಲ, ಕಣ್ಣು ಮುಚ್ಕೊಂಡು ಕೂಡಲೇ ಯಾಕೆ ಮನಸ್ಸು ನಿಲ್ಲುವುದಿಲ್ಲ ಅಂದರೆ, ಯಾಕೆ ನಿಲ್ಲುವುದಿಲ್ಲ? ಪ್ರವಾಹ, ಎಷ್ಟೊಂದು ಪ್ರವಾಹ, ನಾವಾಗಿನ ಬೆಳೆಸಿಕೊಂಡ ಪ್ರಭಾವ, ಪ್ರವಾಹ ಪ್ರಭಾವ ಹೇಳಿ, ಇದು ನಮ್ಮದೇ ಪ್ರಭಾವ. ನಾವಾಗಿ ಬೆಳೆಸೋ ಎಷ್ಟೆಷ್ಟು ಐಹಿಕ ಜೀವನ, ವ್ಯಾವಹಾರಿಕ ಜೀವನ, ಲೌಕಿಕ ಜೀವನ, ನಾವು ಎಷ್ಟು ಒಳಗೆ ತೊಡಗಲಿಕ್ಕೆ ಶುರು ಮಾಡ್ತೀವಿ, ಅಷ್ಟು ವೃತ್ತಿಗಳ ಸಂಗ್ರಹ ನಮ್ಮಲ್ಲಿ ಪ್ರವೇಶ. ಅವು ಕೆಲವು ಕ್ಷಣ ಇದ್ದು ಮಾಸಿ ಹೋಗ್ಬಿಡ್ತಾವೆ. ಮತ್ತೆ ಈ ವೃತ್ತಿಗಳ ಆಟ ಸ್ವಲ್ಪ ನಾ ಹೇಳ್ತೀನಿ ಕೇಳಿ, ಕೆಲವೇ ಕ್ಷಣ ಇದ್ದು ಅಳಿಸಿ ಹೋಗ್ಬಿಡುತ್ತೆ, ಕೆಲವು ನಿಮಿಷ ಇದ್ದು ಅಳಿಸಿ ಹೋಗ್ಬಿಡುತ್ತೆ, ಕೆಲವು ಗಂಟೆಗಳಿದ್ದು, ಕೆಲವು ದಿವಸ ಮಾತ್ರ ಪೂರ್ತಿ ಇದ್ದು ಅಳಿಸಿ ಹೋಗ್ಬಿಡುತ್ತೆ, ಕೆಲವು ವರ್ಷಗಳ ಪರ್ಯಂತರವಾಗಿ ಇದ್ದು ಅಳಿಸಿ ಹೋಗ್ತವೆ. ಜೀವನ ಪೂರ್ತಿ ಕೆಲವು ಇರ್ತಾವೆ, ಕೊನೆ ಸಮಯದಲ್ಲಿ ಅವು ಅಳಿಸಿ ಹೋಗ್ತವೆ. ಆದರೆ ಕೆಲವು ವೃತ್ತಿಗಳು ನಾನು ಸಾಯುವ ಕ್ಷಣದವರೆಗೂ ಅವು ಅಳಿಸಿ ಹೋಗುವುದೇ ಇಲ್ಲ. ಅವು ವಾಸನಾಗಳು ಅನ್ಸುತ್ತೆ, ಮುಂದಿನ ಜನ್ಮದ ವಾಸನಾಗಳು. ಹಾಗೆ ಒಂದು ವಾಸನಾಗಳ ಒತ್ತಡಕ್ಕೆ ಒಳಗಾಗಿ ಈ ಜನ್ಮದೊಳಗೆ ನಾವು ಜನ್ಮ ಎತ್ತೀವಿ. ಅರ್ಥ ಆಯ್ತು? ನನಗೆ ಪೂರಾ ಸಂಸಾರ ಇದು ಮನಸ್ಸಿನ ಲೋಕ, ಮನಸ್ಸು ಇದು ವೃತ್ತಿಗಳ ಲೋಕ. ವೃತ್ತಿಗಳು ಬರೀ ಆಭಾಸ ಮಾತ್ರ ಅನ್ನುವ ವಿವೇಕ ಜ್ಞಾನಿಗಳಿಗೆ ಮಾತ್ರ ಇರುತ್ತದೆ, ಉಳಿದವರಿಗೆ ಅವುಗಳಲ್ಲಿ ಒಂದಾಗಿ ಬಿಟ್ಟಿರ್ತಾರೆ. ಮನಸ್ಸು, ಈ ಮನೋಮಯ ಕೋಶ ಇದು ಪರಾತ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಪರಾತ್ಮ ಆಗ್ಲಿಕ್ಕೆ ಸಾಧ್ಯವಿಲ್ಲ ಹೇಳ್ತಾರೆ? ಅಂತ ಆದಿ ಮತ್ತು ಅಂತ. ಏನಾದಿ ಹೇಳ್ರಿ? ಆ ಪ್ರವಾಹದ ಮೊದಲನೆಯ ವೃತ್ತಿ ಆದಿ. ಆ ಮೊದಲನೇ ವೃತ್ತಿ ಅದು ಹಾಗೆ ಇರ್ತದೋ ಏನು ಅಂತವಾಗ್ತದೆ, ಅಂತವಾಗಿಬಿಡ್ತದೆ, ವೃತ್ತಿ ಹೋಯ್ತು, ಹೊಸ ವೃತ್ತಿ ಬಂದು ಕಾಯ್ತಾ ಇರ್ತದೆ ಅಲ್ಲಿ. ಅದು ಬರ್ತದೆ, ಇದನ್ನು ಒದ್ದು ಹಾಕಿಬಿಡ್ತದೆ. ಏನಾಯ್ತು ಈಗ? ಹೋಯ್ತು. ಅವು ಎರಡು ಇರ್ತಾರೆ, ಹಿಂಗೆ ಎರಡು ಗೋಲ ತೂಕ ಹಾಕ್ತಾರೆ, ಸೀಸ ಗೋಲಿ, ಸೀಸ ಗೋಲಿ ತೂಗ ಹಾಕ್ತಾರೆ. ಅವು ಠಕ್ ಠಕ್ ಅಂತ ಬಡಿತವೆ. ಇದು ಬಂದು ಹಿಂಗೆ ಬಡಿಯೋದಕ್ಕೆ ಇದು ಆ ಕಡೆ ಹೋಗ್ತದೆ, ಅದು ಬಂದು ಬಡಿದ್ರೆ ಇದು ಈ ಕಡೆ ಹೋಗ್ತದೆ, ಇದು ಬಂದು ಮೂರು ಮಾಡ್ತಾರೆ. ಮೂರು ಮಾಡಿದಾಗ ಅದು ಬಂದು ಇದನ್ನ ಬಡದು ಇದ್ರ ಹೊಡೆತಕ್ಕೆ ಅದು ಸರಿತದೆ. ಇದು ಇಲ್ಲೇ ಇರುತ್ತೆ. ಆತ್ಮ ಬರ್ತದೆ ಹೋಗ್ತದೆ, ಅದು ಇದು ಮಾತ್ರ ಇದ್ದಲ್ಲೇ ಇರ್ತದೆ. ಹಾಗೆ ಈ ವೃತ್ತಿ, ಏನು ವೃತ್ತಿ ಇದು? ಘಟ, ಘಟ ವೃತ್ತಿ. ಅದು ಇನ್ನೂ ಇರ್ಬೇಕಿರ್ಬೇಕು ಅನ್ನೋದ್ರೊಳಗಾಗಿ ಅಲ್ಲಿ ಆನೆ ವೃತ್ತಿ ಬರ್ತದೆ. ಆನೆ ವೃತ್ತಿ ಬಂದ್ಬಿಟ್ಟು ಘಟ ವೃತ್ತಿ ಏನಾಯ್ತು? ಕೊನೆ. ಹಾಗಲ್ಲ, ಈಗ ಆದಿ ಯಾರಿಗೆ? ಆನೆ ವೃತ್ತಿಗೆ ಆದಿ. ಅಂತ ಯಾರಿಗೆ? ಘಟ ವೃತ್ತಿಗೆ ಅಂತ. ಓ, ಹಾಗೆ ಆನೆ ವೃತ್ತಿ ಆದ್ರೂ ಹೀಗೆ ಇರ್ತದ? ಇಲ್ಲ. ಅಲ್ಲಿ ನಮ್ಮ ನಮ್ಮ ಮಾವ ಬರ್ತಾನೆ, ನಮ್ಮ ಮಾವ ಬಂದ್ರು ಇದೇನಾಗ್ತದೆ? ಹೋಗ್ಬಿಡ್ತದೆ. ಆದಿ ಅಂತವರು, ಈ ವೃತ್ತಿಗಳಿಗೆ ಆದಿ ಇದೆ ಅಂತವರು. ಆದ್ದರಿಂದ ಪರಿಣಾಮಿ ಭಾವಾತ, ಅದನ್ನು ಹೇಳಿಬಿಟ್ಟೆ ಆಗಲೇ ನಿಮಗೆ. ಪರಿಣಾಮಿ ಭಾವಾತದೇನು ಅದು? ಆ ಇಂಪ್ರೆಷನ್ನು ಕೆಲವು ಸಮಯ ಇರ್ತದೆ, ಕೆಲವು ಜಾಸ್ತಿ ಸಮಯ ಇರ್ತದೆ, ಕೆಲವು ಹೆಚ್ಚಿನ ಸಮಯ ಇರ್ತದೆ. ಇದೆಲ್ಲ ಪರಿಣಾಮಿ ಭಾವ. ನಾಲ್ಕು ಸುಂದರವಾಗಿದೆ. ಎಷ್ಟು ಇದನ್ನು ನೀವು ತಿಳ್ಕೊಳಕ್ಕೆ ಹೋದ್ರೂ ಕೂಡ ತಿಳುವಳಿಕೆನೂ ಕಡಿಮೆನೆ. ನೋಡಿ ಹೇಳ್ತೇನೆ, ಕೆಲವು ಕ್ಷಣ ಮಾತ್ರ ಇರ್ತವೆ, ಕೆಲವು ಹೆಚ್ಚಿನ ಸಮಯ ಇರ್ತವೆ, ಕೆಲವು ದಿನ ಪೂರ್ತಿ ಇರ್ತವೆ, ಕೆಲವು ವರ್ಷ ಪೂರ್ತಿ ಇರ್ತವೆ. ಇದು ಯಾವುದ್ರ ಮೇಲೆ ಅವಲಂಬನೆ ಇರ್ತದೆ? ನಾನು ಎಷ್ಟು ಆಳವಾಗಿ ಆ ಅನುಭವವನ್ನು ಮೋಹಿಸಿರ್ತೇನೋ ಅಷ್ಟು ಆಳವಾಗಿ ಅದು ಇಂಪ್ರೆಷನ್ ಇರ್ತದೆ. ಹೆಚ್ಚು ಮೋಹ ಹೆಚ್ಚು ಇಂಪ್ರೆಷನ್, ಕಡಿಮೆ ಮೋಹ ಕಡಿಮೆ ಇಂಪ್ರೆಷನ್. ಅನುಭವ ಕ್ಷಣಕ್ಕೆ ಮಾತ್ರ ಮೋಹ, ಅಷ್ಟು ಮಾತ್ರ ಇಂಪ್ರೆಷನ್. ಕೇಳುತ್ತೆ ನೋಡಿ, ಈಗ ಆ ಚಿಟಿಕೆ ಶಬ್ದದೇನು ನೋಡ್ರಿ ನಿಮ್ಮಲ್ಲಿ? ಇಲ್ಲ. ಏಕೆ? ಆ ಕ್ಷಣಕ್ಕೆ ಅಷ್ಟೇ ಅನುಭವ ಗುರುತಿಸಲಿಕ್ಕೆ ನಾನು ರೆಡಿ ಇದ್ದೆ, ಅಷ್ಟು ಗುರುತಿಸಿದೆ. ದಟ್ಸ್ ಎಂಡ್ ಆಫ್ ಇಟ್. ಏನ್ ಚಂದ ಹೊಡಿತಾರೋ ಚಿಟಿಕೆ. ಒಂದ್ಸ್ವಲ್ಪ ಜಾಸ್ತಿ ಆಗ್ತದೆ ನೋಡ್ರಿ. ಬರೀ ಅನುಭವ ಮಾತ್ರ ಅಲ್ಲ, ಈಗ ಏನಾಯ್ತು, ಈಗ ಅನುಭವದಲ್ಲಿ ಏನ್ ಚೆನ್ನಾಗಿ ಚಿಟಿಕೆ ಹೊಡಿತಾರಲ್ಲ, ನಾನು ಹಂಗೆ ಕಲಿಬೇಕು. ಮತ್ತೊಂದು ಹೆಜ್ಜೆ ಮುಂದೋಗ್ತಿ. ಅವನು ಏನ್ರಿ ಒಂದು ಚಿಟಿಕೆ ಹೊಡೆದು ಕೇಳಿಸ್ತಾನೆ ಇರ್ಲಿಲ್ಲ. ಅವನ ಬಗ್ಗೆ ದ್ವೇಷ, ಈಗ ಚಿಟಿಕೆ ಹೊಡೆದವ್ರ ಬಗ್ಗೆ ರಾಗ. ಹೇಗೆ ಹೇಗೆ ಹೋಗ್ತವೆ ಇವೆಲ್ಲವೂ ನಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ನಾವು ಬದಲಾಗಲಿಕ್ಕೆ ಕಾರಣಗಳೇ ಇವು. ಪರಿಣಾಮಿ ಭಾವ, ಅನೇಕಾನೇಕ ಪರಿಣಾಮಗಳನ್ನು ಈ ವೃತ್ತಿಗಳು ಹೊಂದ್ತಾ ಇರ್ತವೆ. ವೃತ್ತಿಗಳು ಪರಿಣಾಮಗೊಳ್ಳೋದು ಅಂದ್ರೂ ಒಂದೇ, ಮನಸ್ಸು ಪರಿಣಾಮಗೊಳ್ಳೋದು ಅಂದ್ರೂ ಒಂದೇ. ಯಾಕಂದ್ರೆ ಮನಸ್ಸು ಅಂದ್ರೆ ಏನು? ವೃತ್ತಿಗಳ ಪ್ರವಾಹ. ಓಕೆ, ಮುಂದಿನ ಲಕ್ಷಣ ದುಃಖಾತ್ಮಕತ್ವ. ದುಃಖ ಅಂದ್ರೆ ನೀವೇನ್ ತಿಳ್ಕೊಂಡಿರಿ? ಬರೀ ಅಳೋದು ಅಂತ ತಿಳ್ಕೊಂಡ್ರಿ. ಅಳೋದಕ್ಕೆ ದುಃಖ ಅಂತಾರೆ ಈಗಿನ ಕಾಲಕ್ಕೆ. ಅಳುವುದಕ್ಕೆ ದುಃಖ ಅಂತ ನೀವು ನಂಬಲೇಬಾರದು. ಏಕೆಂದ್ರೆ ಎಲ್ಲರೂ ಅರ್ಥಂಗ್ ಮಾಡ್ತಾರೆ, ಯಾರು ಅಳೋದಿಲ್ಲ. ಎಲ್ಲರೂ ನಕ್ಕಂಗ್ ಮಾಡ್ತಾರೆ, ಯಾರು ಇರುವುದಿಲ್ಲ. ಅದನ್ನು ನೀವು ದುಃಖ ಸುಖ ಅಂತ ಅನ್ಕೋಬಾರ್ದು. ದುಃಖ ಅಂದ್ರೆ ಏನು? ಡೆಫಿನೇಷನ್ ಕೊಡ್ತೀನಿ. ಅತೃಪ್ತ ಭಾವ. ಅತೃಪ್ತ ಭಾವಕ್ಕೆ ದುಃಖ ಅಂತ ಕರೆ. ಯಾವ ವಿಷಯದಲ್ಲಾದರೂ ಚಿಂತೆ ಇಲ್ಲ. ಅದು ಹಣಕಾಸಿನ ವಿಚಾರ ಇರ್ಬೋದು, ಬಂಧು ಬಾಂಧವರ ವಿಚಾರ ಇರ್ಬೋದು, ಧನ ಸಂಪತ್ತಿ ವಿಚಾರ ಇರ್ಬೋದು, ಅದು ಪವರ್ ಹಂಗ್ರಿ ಅಧಿಕಾರ ದಾಹ ಇರ್ಬೋದು. ಅತೃಪ್ತ ಭಾವ, ಆಭರಣಗಳು ಬಟ್ಟೆಗಳು ಚಪ್ಪಲಿಗಳಲ್ಲಿ ಅತೃಪ್ತ ಭಾವ. ಅಮ್ಮ ಮಡ್ರಾಸಮ್ಮ 800 ಜೊತೆ ಚಪ್ಪಲಿ ಅಂತಂದ್ರೆ ಎಷ್ಟು ಅಂಗಡಿ ಆಗಿರ್ಬೋದು ಅವರು? 16,000 ಸೀರೆಗಳು ಅದಕ್ಕೆ ಖಜಾನೆ ಒಳಗೆ. ನಾ ಏನು ಆನ್ ಮಾಡಿಲ್ಲ ತಗೋ, ತಂದೇನಷ್ಟೇ. ಏ ನಂದಲ್ಲಿದೆ, ನಂದಲ್ಲಿದೆ, ಆನ್ ಮಾಡಿಲ್ಲ. ಅದನ್ನು 16,000 ಸೀರೆಗಳು ಎಷ್ಟು ಅತೃಪ್ತ ಭಾವ. ಇನ್ನೂ ಬೇಕಂತಾನ ತಾಯಿ, 16 ಸಾವಿರ ಸೆಕೆಂಡ್ ಒಂದು ಹುಟ್ಟರು ಕೂಡ ಅಲ್ಲ, ಒಂದು ಸೀರೆ ಉಡ್ಲಿಕ್ಕೆ ಮಿನಿಮಮ್ 3 ಮಿನಿಟ್ಸ್ ಬರ ಬೇಡ, 4 ಮಿನಿಟ್ಸ್ ಬರ ಬೇಡ, ಒಂದು ಲೆಕ್ಕಕ್ಕೆ ಅಂತ ಇಟ್ಕೊಂಡು ತಾಸಿಗೆ 12 ಸೀರೆ ಉಡ್ಬೋದು, 10 ತಾಸಿಗೆ ಊಟ ಗೀಟ ಮಾಡಿಲ್ಲ ಅಂತಂದ್ರೆ ಒಂದು 120 ಸೀರೆ ಉಡ್ಬೋದು. ಅದೇ ಒಂದು ತಿಂಗಳಿಗೆ ಎಷ್ಟು ಉಡ್ಬೋದಪ್ಪ ಅಂದ್ರೆ 100,000 ಸೀರೆ ಉಡ್ಬೋದು. 16,000 ಸೀರೆ ಅಂತಂದ್ರೆ ಇವರು 6 ತಿಂಗಳ ಬರೀ ಸೀರೆನೇ ಉಡ್ತಾರೆ ಅಂತ ಕಾಣಿಸ್ತದೆ. ಅತೃಪ್ತ ಭಾವ ಅಂದ್ರೆ ಎಷ್ಟು ಅದು ಮನುಷ್ಯನಿಗೆ ಎಷ್ಟು ತರದ ಅತೃಪ್ತ ಭಾವಗಳು. ಈ ಅತೃಪ್ತ ಭಾವದ ಇನ್ನೂ ಮುಖಗಳು ಬಹಳ ಇದೆ ಹೇಳ್ತೀನಿ ಕೇಳಿ. ಇವನಿಗೆ 60 ವರ್ಷ ಆದ ಕೂಡಲೇ ಎಷ್ಟು ವಯಸ್ಸಾಗಿದೆ ಅಂತ ಕೇಳಿದ್ರೆ ಏನೇ ಅಂತ ಗೊತ್ತೇನು, ಇವನು 64-65 ಆಗಿರ್ಬೋದು. ಹೌದು 50 ಆಗಿತ್ತು ಅಂತಂದ್ರೆ, 50 ಆಗಿತ್ತು ಅಂದ್ರೆ ಎಷ್ಟು ವಯಸ್ಸಾಗಿದೆ ಅಂತ ಕೇಳಿದ್ರೆ 45-46. ಅವನಿಗೆ ಒಬ್ಬನಿಗೆ ವಯಸ್ಸು ಹೆಚ್ಚಿಗೆ ಹೇಳ್ಕೊಂಡ್ರೊಳಗೆ ತೃಪ್ತಿ ಅದ, ಒಬ್ಬನಿಗೆ ವಯಸ್ಸು ಕಡಿಮೆ ಹೇಳ್ಕೊಂಡ್ರೆ ತೃಪ್ತಿ. ಇವಕ್ಕೆ ಸಹಾಯ ಮಾಡೋದು ಯಾವುದು ಅಂತಂದ್ರೆ ಆ ವಯಸ್ಸಿನ ಲೆಕ್ಕಾಚಾರ ಇವ್ರು ಸಹಾಯ ಮಾಡ್ತಾರೆ, ಅವ್ರದೇ ಅವ್ರ ಸೈಕಾಲಜಿ ಬಳಸ್ಕೊಂಡ್ಬಿಡ್ತಾರ. ಎಷ್ಟು ಗಂಟೆಗೆ ಬಂದ್ರಿ? ಆವಾಗಲೇ ಬಂದೆ. ಆವಾಗಲೇ ಅಂದ್ರೆ ಯಾವಾಗ ಬಂದ್ರಿ? ನಾನು ಅಲ್ಲೇ ಇದ್ದೆಲ್ಲ ಹೊರಗಡೆ. ಅಯ್ಯೋ ನಾ ಆವಾಗಲೇ ಬಂದೆ. ಯಾವಾಗ ಬಂದ್ರಿ ಹೇಳ್ರಿ? ಅವ್ನು ಬಂದು 10 ನಿಮಿಷ ಆಗಿರ್ತದೆ ಅಷ್ಟೇ. ಆವಾಗಲೇ ಬಂದ್ರಿ, ಆವಾಗಲೇ ಬಂದ್ರಿ, ಯಾವಾಗ ಬಂದ್ರಿ? ಮತ್ತೆ 3-4 ಗಂಟೆ ಆಗಿರ್ಬೋದು, 2-3 ತಾಸು ಮುಂಚೆ ಹೇಳ್ಬೋದು. ಕ್ಲಾಸಿಗೆ ಬರಲೇ ಇಲ್ಲಲ್ಲ, ಲೇಟಾಗಿ ಬಂದಿದ್ದೆ. ಅವ್ನು ಬಂದಿರೋದಿಲ್ಲ, ಅವ್ನು ಟೈಮಿಂಗ್ ಬಂದಿರ್ತಾನ. ಮನುಷ್ಯ ಎಷ್ಟು ಅತೃಪ್ತ ಭಾವದಲ್ಲಿರ್ತಾನೆ, ಎಷ್ಟು ಮುಖ ಇವೆ ಅತೃಪ್ತ ಭಾವಕ್ಕೆ, ಎಷ್ಟು ಮುಖಗಳಿವೆಯೋ ಅಷ್ಟು ತರಹದ ದುಃಖ. ಅದಕ್ಕೆ ಆ ಶಬ್ದ ನಾನು ಪ್ರಮುಖತ ತೋರಿಸಿ ಬಯಸ್ತೀನಿ. ದುಃಖಾತ್ಮಕತ್ವ ಅಂದ್ರೆ ಏನು ಅಂದ್ರೆ ಅತೃಪ್ತ ಭಾವ. ಇವೆಲ್ಲವುಗಳಲ್ಲಿ ಅವನಿಗೆ ಅತೃಪ್ತ ಭಾವ. ಯಾವೆಲ್ಲವುಗಳಲ್ಲಿ? ಮನಸ್ಸಿನಲ್ಲಿ ಒಡಮೂಡುವ ವೃತ್ತಿಗಳ ಭಾವದಲ್ಲಿ ಅವನು ಅತೃಪ್ತ ಭಾವ ಇದ್ದರಿಂದಾಗಿ ಯಾವುದರಲ್ಲಿಯೂ ಅವನು ಸುಖವನ್ನು ಹೊಂದುವುದಿಲ್ಲ. ಆನೆ ವೃತ್ತಿಯಲ್ಲ, ಹಣದ ವೃತ್ತಿಯಲ್ಲ, ಚಿನ್ನದ ವೃತ್ತಿಯಲ್ಲ, ಆಭರಣ ವೃತ್ತಿಯಲ್ಲ, ಯಾವ ವೃತ್ತಿಯಲ್ಲೂ ಅವನು ಸುಖವನ್ನು ಹೊಂದುವುದಿಲ್ಲ. ಅದು ದುಃಖವೇ ಅಮ್ಮನಿಗೆ ಕಾರಣ ಏನೆಂದರೆ ಆದಿ ಅಂತ ವಿಷಯತ್ವ ಹೇತು. ಮನೋಮಯ ಕೋಶಕ್ಕೆ ಇನ್ನೊಂದೇನು ಗೊತ್ತಿಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು 5 ವಿಷಯಗಳ ರಾಶಿ ಮಾತ್ರ ಗೊತ್ತು. ಯಾಕೆ? ಈ ವಿಷಯಗಳ ಭಾವಗಳನ್ನ ಸ್ವೀಕರಿಸಲಿಕ್ಕೆ ಕಾರಣ ಯಾವುದಂದ್ರೆ ಈ ಮನೋಮಯ ಕೋಶ. ವಿಷಯತ್ವ ಹೇತು ಇದು. ಆತ್ಮ ಆಗಲಿಕ್ಕೆ, ಪರಾತ್ಮ ಆಗಲಿಕ್ಕೆ, ಹೆಚ್ಚಿನ ಆತ್ಮ ಆಗಲಿಕ್ಕೆ ಸಾಧ್ಯವಿಲ್ಲ. ಲಾಜಿಕ್ ಕೊಡ್ತಾರೆ, ಇದು ನೀವು ಗುರುತಿಸ್ಬೇಕು. ಬಾರಿ ಸುಂದರವಾದ ಒಂದು ತರ್ಕವನ್ನು ಕೊಡ್ತಾರೆ. ದ್ರಷ್ಟಾಹಿ ದೃಶ್ಯಾತ್ಮತೆಯ ನ ದೃಷ್ಟ. ಯಾವನು ದ್ರಷ್ಟ ಆಗಿರುತ್ತಾನೋ ಅವನು ದೃಶ್ಯನಾಗುವ ಸಾಧ್ಯತೆ ಇಲ್ಲ. ದೃಶ್ಯನಾಗುತ್ತಾನೆ ಅಂತಂದ್ರೆ ಅವನು ದ್ರಷ್ಟ ಅಲ್ಲ. ಮತ್ತೆ ಯಾರು ದ್ರಷ್ಟ? ಬೇರೆ ಇನ್ನೊಬ್ರು ಯಾರು ದ್ರಷ್ಟ ಇದ್ದಾರೆ, ಅವರಿಗೆ ವಿಜ್ಞಾನಮಯ ಆತ್ಮ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ ನಿಮಗೀಗ? ಇವನು ಮನೋಮಯ ಆತ್ಮ ಇದು ದ್ರಷ್ಟಾನೇ ಆಗಿದ್ದರೆ ನನಗೆ ಮನಸ್ಸಿನ ವಿಕಾರಗಳು ದೃಶ್ಯವಾಗಬಾರ್ದಾಗಿತ್ತು, ಮನಸ್ಸಿನ ಏರುಪೇರುಗಳು ನನಗೆ ಗೊತ್ತಾಗಬಾರ್ದಾಗಿತ್ತು. ಈ ಬೆರಳನ್ನ ಮುಟ್ಟಬಹುದು, ಆದ್ರೆ ಈ ಬೆರಳಿಗೆ ತನ್ನ ಸ್ಪರ್ಶ ತನಗೆ ಆಗುವ ಸಾಧ್ಯತೆನೇ ಇಲ್ಲ. ಯಾಕೆ ಆಗುವ ಸಾಧ್ಯತೆ ಇಲ್ಲ? ಏಕೆಂದ್ರೆ ಇದು ವಸ್ತು ಆಗುವುದಿಲ್ಲ, ತನಗೆ ತಾನೇ ಒಂದು ವಸ್ತು ಆಗುವ ಸಾಧ್ಯತೆ ಇದಕ್ಕೆ ಇಲ್ಲ. ಸೇಮ್ ಲಾಜಿಕ್ ಇಲ್ಲಿ ತೋರ್ಬಂದ್ರೆ ಮನೋಮಯ ಆತ್ಮ ಇದು ಪ್ರಾಣಮಯ ಆತ್ಮ ಮತ್ತು ಅನ್ನಮಯ ಆತ್ಮನಿಗೆ ಇದು ದ್ರಷ್ಟ ಆಗಿದ್ದರೆ ಇದು ದೃಶ್ಯ ಆಗಬಾರದು. ಆದ್ರೂ ದೃಶ್ಯ ಆಗುತ್ತದೆ. ಹೆಂಗ ಹೇಳ್ತೀನಿ ದೃಶ್ಯ ಆಗ್ತದೆ ಅಂತೇಳಿ? ವಿಕಾರಗಳು ಗೊತ್ತಾಗ್ತವೆ, ಮನೋವಿಕಾರಗಳು. ಬೆಳಕಿ ಎದ್ದಾಗ ಔಟ್ರಲ್ಲಿ ಕುಡಿದವರ ಮುಖ ಥರ ಹಾಗೆ ಎದ್ದು ಕುತ್ಕೊಂಡ ಅಂತ ನೀವು ಏನ್ ನಿರ್ಣಯ ಮಾಡ್ತೀರಿ? ನಿಮ್ಮ ಎದುರಿಗೆ ಉದಾಹರಣೆ ಕೊಡ್ತೇವೆ. ಬೆಳಗ್ಗೆ ಬೆಡ್ನಿಂದ ಏಳುವಾಗಲೇ ಕೆಟ್ಟ ಹಾಗಲಕಾಯಿ ತಿನ್ನಂತ ಮುಖ ಮಾಡಿ ಅವನು ಕುತ್ಕೊಂಡಿದ್ದ ಅಂತ ಏನಂತ ನಿರ್ಣಯ ಮಾಡ್ತೀರಿ? ಮಲಗುವಾಗ ಸಾಕಷ್ಟು ಜಗಳ ಮಾಡಿ ಇವನು ನಿದ್ರೆ ಹೋಗಿರ್ತಾನೆ, ಹೀಗಾಗಿ ಅದು ಬೆಳಗ್ಗೆ ಏಳುವಾಗ ಅದೇ ಪ್ರಭಾವ ಇದೆ. ಕರೆಕ್ಟಾ? ಅಂದ್ರೆ ಈ ಕ್ಷಣ ನಾವು ಏನು ವ್ಯಕ್ತಪಡಿಸ್ತೀವಿ ಅದು ಮುಂಚಿನ ಯಾವುದೋ ಒಂದು ಘಟನೆಯ ಪರಿಣಾಮ. ಈಗ ಏನೇ ನಗುತ್ತೀವಿ, ಖುಷಿ ಪಡ್ತೀವಿ, ದುಃಖಿಸ್ತೀವಿ, ಸಿಟ್ಟಿಗೇಳ್ತೀವಿ, ಕಾರಣಗಳಿದ್ದೀವಿ, ಯಾವ ಆಗುದಿಲ್ಲ. ಈ ಮುಂಚಿತವಾಗಿ ಇವು ತಮ್ಮ ಕಾರಣಗಳನ್ನು ಹೊಂದಿರ್ತವೆ, ಅವುಗಳನ್ನು ಗುರುತಿಸ್ತೀವಿ ಮನಸ್ಸಿನೊಳಗೆ ಇವೆಲ್ಲವೂ ಆಗ್ತಾ ಇವೆ ಎಂದು ನಾವು ಗುರುತಿಸ್ತೀವಿ. ಚೇತನವರು ಏನು ಏನಾಗಿದೆ ನಿನ್ನ ಮುಖ, ಏನಾಗಿದೆ ನಿನಗೆ ಬಿಡಮಾಡಿ ರಾತ್ರಿ ಎಲ್ಲ ನಿದ್ದಿಲ್ಲ ಹೇಳ ಯಾವ ಪರಿಸ್ಥಿತಿ ಏನಾದ್ರು ಘಟನೆ ಆಯಿತು ಮರೆಯ ಮನೆಯೊಳಗೆ ಭಾರಿ ಬೈದಾಟ ಜಗಳಾಟ ಆಗಬೇಕು. ಇದು ಯಾರ ವಿಕಾರವಿಲ್ಲ, ಇದು ಯಾರ ವಿಕಾರವಿಲ್ಲರಿ, ಮನಸ್ಸಿನ ವಿಕಾರಗಳು. ಆ ಮನಸ್ಸಿನ ವಿಕಾರಗಳೇ ನೀನು ಯಾರು? ದ್ರಷ್ಟ. ನೀನ್ ದ್ರಷ್ಟ, ಯಾರು ದ್ರಷ್ಟ? ಕಮ ಅನ್ನಮಯ ಕೋಶಕ್ಕೆ ಪ್ರಾಣಮಯ ದ್ರಷ್ಟ, ಪ್ರಾಣಮಯ ಕೋಶಕ್ಕೆ ಮನೋಮಯ ದ್ರಷ್ಟ ದ್ರಷ್ಟ. ಮನೋಮಯನಿಗೆ ದ್ರಷ್ಟ ಯಾರು? ಅದನ್ನು ನಾವು ಗುರುತಿಸ್ಬೇಕು. ಬುದ್ಧಿರ್ಬುದ್ಧೀಂದ್ರಿಯೈ ಸಾಧ್ಯ ಸಂವೃತ್ತಿ ಕರ್ತೃಲಕ್ಷಣ ವಿಜ್ಞಾನಮಯ ಕೋಶಸ್ಯ ಪುಂಸಃ ಸಂಸಾರ ಕಾರಣಂ. ಬುದ್ಧಿರ್ಬುದ್ಧೀಂದ್ರಿಯೈ ಸಾಧ್ಯ ಸಂವೃತ್ತಿ ಕರ್ತೃಲಕ್ಷಣ ವಿಜ್ಞಾನಮಯ ಕೋಶ ಸ್ಯಾತ್ ಪುಂಸಃ ಸಂಸಾರ ಕಾರಣಂ. ಬುದ್ಧಿ ವಿಜ್ಞಾನಮಯ ಕೋಶ, ಮೂರು ಕೋಶಗಳನ್ನು ಪೂರೈಸಿ ನಾವು ಎಡಬಂದೀಗ ವಿಜ್ಞಾನಮಯ ಕೋಶ. ಏನ್ರಿ ವಿಜ್ಞಾನಮಯ ಕೋಶದೊಳಗ ಪದಾರ್ಥಗಳು, ಇಂಗ್ರೀಡಿಯೆಂಟ್ಸು, ಅದರ ಅಂಗಗಳು, ಅದರ ಲಿಂಗಗಳು ಏನು? ಅದರ ಲಿಂಗಗಳು ಹೇಳ್ಬೇಕಾ ಹೇಳ್ತೀನಿ ಕೇಳೋ. ಬುದ್ಧಿ ಬುದ್ಧಿ ಇಂದ್ರಿಯ ಈ ಸಾರ್ಧಂ ಸಂವೃತ್ತಿ, ಬುದ್ಧಿ ಇಂದ್ರಿಯೈ ಸಾರ್ಧಂ ಸಂವೃತ್ತಿ. ಸಾರ್ಧಂ ಅಂದ್ರೆ ಜೊತೆಗೂಡಿಕೊಂಡು, ಬುದ್ಧೀಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯಗಳು, ಒಟ್ಟಾರೆ ಜ್ಞಾನೇಂದ್ರಿಯ. ಇವು ಯಾವ ಜ್ಞಾನೇಂದ್ರಿಯ? ಮನೋಮಯ ಕೋಶವು ಜ್ಞಾನೇಂದ್ರಿಯ, ಪ್ರಾಣಮಯ ಕೋಶವು ಜ್ಞಾನೇಂದ್ರಿಯ, ವಿಜ್ಞಾನಮಯ ಕೋಶವು ಜ್ಞಾನೇಂದ್ರಿಯ. ಏನ್ ಸ್ವಾಮಿ ಎಷ್ಟು ಜ್ಞಾನೇಂದ್ರಿಯಗಳು? ಇವು ಸೂಕ್ಷ್ಮ ಸೂಕ್ಷ್ಮ ಜ್ಞಾನೇಂದ್ರಿಯಗಳು ಅಂದ್ರೆ ಏನು? ಸಾಫ್ಟ್ವೇರ್. ಏನವು? ಮನೋಮಯ ಕೋಶ ಡಿಸೈರ್ ಆಗ್ತದೆ, ಇಲ್ಲಿ ಬೀಜಗಳು. ಆ ಬೀಜಗಳಿಗೆ ನಾವು ಸಂಸ್ಕಾರಗಳು ಅಂತ ಕರಿತೀವಿ, ವಾಸನ ಅಂತ ಕರಿತೀವಿ, ಪ್ರವೃತ್ತಿಗಳು. ಬೆಸ್ಟ್ ಕನ್ನಡ ಶಬ್ದ ಪ್ರವೃತ್ತಿ. ಇಂಗ್ಲಿಷ್ ಒಳಗೆ ತತ್ಸಮ ಶಬ್ದ ಟೆಂಡೆನ್ಸಿ. ಹುಣಸೆ ಬೀಜದಲ್ಲಿ ಯಾವ ಪ್ರವೃತ್ತಿ ಇರುತ್ತದೆ? ಹುಣಸೆ ಮರದ ಪ್ರವೃತ್ತಿ. ಮಾವಿನ ಬೀಜದಲ್ಲಿ ಯಾವ ಪ್ರವೃತ್ತಿ ಇರುತ್ತದೆ? ಮಾವಿನ ಮರದ ಪ್ರವೃತ್ತಿ. ಅರ್ಥ ಆಯ್ತಲ್ಲ ಈಗ? ಆ ಪ್ರವೃತ್ತಿ ಅಂತ ಏನಿದೆಯೋ, ಟೆಂಡೆನ್ಸಿ ಅಂತ ಏನಿದೆಯೋ, ಅದು ಎಲ್ಲಿದೆ ಅಂದ್ರೆ ವಿಜ್ಞಾನಮಯ ಕೋಶದಲ್ಲಿ. ನೋಡಬೇಕು ಎನ್ನುವ ಪ್ರವೃತ್ತಿ, ಟೆಂಡೆನ್ಸಿ ಟು ಸಿ, ನೋಡಬೇಕು ಅನ್ನುವ ಪ್ರವೃತ್ತಿ, ಕೇಳಬೇಕು ಎನ್ನುವ ಪ್ರವೃತ್ತಿ. ಏನ್ ಬಿಡಿ ಸ್ವಾಮಿ, ಹತ್ತನೇ ವಯಸ್ಸಿಗಿನ ಕಿವಿ ಹೋಗೇ ಬಿಡುತ್ತೆ. ಏನು ಅಂತ ಹೇಳ್ರಿ ಈಗ, ಆ ಪ್ರವೃತ್ತಿ ಇತ್ತಲ್ಲ ಕೇಳಬೇಕು ಅನ್ನೋ ಪ್ರವೃತ್ತಿ, ಅದು ಪಾಪ ಅನ್ಫಾರ್ಚುನೇಟ್ ಅವನು ದುರಾದೃಷ್ಟ ಏನಾಗ್ಬಿಟ್ಟಿದೆ, ಆ ಪ್ರವೃತ್ತಿನೇ ಶಾಂತ ಆಗುತ್ತೆ. ಅದಕ್ಕೆ ನೆಪ ದೊಡ್ಡ ಪಟಾಕಿ ಹಚ್ಚಿದ್ರ ಆ ಪಟಾಕಿ ಕೇಳಿಸ್ತು ಕೇಳಿಸ್ತು ಕಿವಿನೇ ಹೋದ್ ನೋಡ್ರಿ. ಟೆಸ್ಟ್ ಇಷ್ಟು ಮಾಡಿಸಿದ್ರು, ನಾನು ಎಲ್ಲ ಮಾಡಿಸಿದ್ರು. ಅದು ನೋಡು ಡೈಫ್ರಾಮ್ ಏನಾಗಿರ್ತದೆ, ಬೇರೆ ಹಾಕ್ತಾರೆ ಏನೋ ಮಾಡ್ತಾರೆ ನೋಡು. ಹೇಗೆ ಎಲ್ಲ ಮಾಡಿಸಿದ್ರಿ, ಮೈಸೂರು ಹೋಗಿದ್ವಿ, ಯೂನಿವರ್ಸಿಟಿಯಾಗೆಲ್ಲ ತೋರಿಸಿದ್ವಿ, ಎಲ್ಲ ಮಾಡಿದ್ವಿ, ಏನು ಸರಿ ಆಗಲಿಲ್ಲ. ಅವಾಗ ನಾವು ಭಾರಿ ಧೈರ್ಯದಿಂದ ಇರುತ್ತೇವೆ, ಅದು ಇನ್ನು ಎಂದೂ ಸರಿ ಆಗುದಿಲ್ಲ. ಯಾಕೆಂದ್ರೆ ಪ್ರವೃತ್ತಿನೇ ಶಾಂತ ಹೋಗಿದೆ ಸರ್, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ. ಇನ್ನು ನೋಡುವ ಪ್ರವೃತ್ತಿ, ಈ ನೋಡುವ ಪ್ರವೃತ್ತಿ ಇಷ್ಟು ಮಧ್ಯಾಹ್ನ ಇದ್ರೊಳಗೆ ಭಾರಿ ವಾದ ವಿವಾದಗಳು ನಡೀತಾವೆ ಇದ್ರೊಳಗೆ. ಏನಂದ್ರೆ ನೋಡಿ, ನಾವು ಅವ್ರದ್ದು ಲೈವ್ ಕಣ್ಣಂತಂದು ಹಾಕಿಬಿಟ್ವಿ, ಈಗ ಕಣ್ಣು ಕಾಣಿಸ್ತಾ ಇದೆ. ನೀವು ಯಾವ ಸಂಸ್ಕಾರ ಮಾತಾಡ್ತೀರಿ, ಯಾವ ಸಂಸ್ಕಾರ ಮಾತಾಡ್ತೀವಿ? ನಾವು ಲೈವ್ ಕಣ್ಣು ತಂದು ಹಾಕಿದ್ವಿ. ನೇತ್ರದಾನ, ಆ ಕಣ್ಣು ತಂದು ಹಾಕಿಕೊಳ್ಳಿ, ನೀರು ಮತ್ತು ಕಣ್ಣು ಬಂದು ನಮ್ಮದು ಒಂದ ಉತ್ತರ. ಇನ್ನೂ ಪ್ರವೃತ್ತಿ ಇತ್ತು, ಇದಕ್ಕೆ ಲೆನ್ಸ್ ಹಾಳಾಗಿತ್ತು, ಅದ್ರ ಲೆನ್ಸ್ ಸಿಕ್ತು, ಅದಕ್ಕೆ ಇದಕ್ಕೂ ಯೋಗ ಕೂಡ ಬಂತು, ಜಾಸ್ತ ಕೂಡ ಬಂತು, ಕೂಡಿಸಿದ್ರಿ. ನಮ್ಮ ಉತ್ತರ ಕಾಯಂ. ಪ್ರವೃತ್ತಿ ಹೋದ ಮೇಲೆ ಯಾರೂ ಪ್ರವೃತ್ತ ಮಾಡ್ಲಿಕ್ಕಾಗೋದು. ಪ್ರವೃತ್ತಿ ಇರುತ್ತಂತ ಇಂದ್ರಿಯಗಳು ಇರ್ತವೆ. ಪ್ರವೃತ್ತಿಗಳು ಎಲ್ಲಿರ್ತವೆ ಅಂತಂದ್ರೆ ವಿಜ್ಞಾನಮಯ ಕೋಶ ಪ್ರವೃತ್ತಿಗಳು, ಸೂಕ್ಷ್ಮ ಜ್ಞಾನೇಂದ್ರಿಯಗಳು. ಇದನ್ನ ಭಗವಂತ ಭಗವದ್ಗೀತೆಯಲ್ಲಿ ಮಾತ್ರ ಸ್ಪರ್ಶಾಸ್ತು ಪೌಂತೇಯ, ಶೀತ ಉಷ್ಣ ಸುಖ ದುಃಖದಾಹ ಆಗಮ ಅಪಾಯಿನಃ ಕಾಂತಿ ತಿಕ್ಷಸ್ವ ಭಾರತ ಅಂತ ಭಗವಂತ ಸುಂದರವಾಗಿ ಹೇಳಿದ್ದಾನೆ. ಆ ಮಾತ್ರಗಳು ಅಂದ್ರೂ ಒಂದೇ, ಇಲ್ಲಿ ಅರ್ಥ ಅಂದ್ರೂ ಒಂದೇ, ನಾನು ಹೇಳಿದ ಪ್ರವೃತ್ತಿ ಅಂದ್ರೂ ಒಂದೇ, ಪಥ ಅಂದ್ರೂ ಒಂದೇ, ಮಾರ್ಗ ಅಂದ್ರೂ ಒಂದೇ. ನೀವು ಹೇಳಿದ್ರಲ್ಲ ಸಂಜೆಗೆ ಪರ್ಯಾಯ ಶಬ್ದಗಳು, ಒಂದೇ ಅರ್ಥವನ್ನ ಬಿಂಬಿಸುವ ಪರ್ಯಾಯ ಶಬ್ದಗಳು. ಅದೇನು ಇದ್ರ ಬಗ್ಗೆ ಜಾಸ್ತಿ ಮಾತ್ರ ಏನು ಕೊಡಬಾರ್ದು. ಅಲ್ಲಿ ನಮಗೆ ಆ ಪ್ರವೃತ್ತಿಗಳು ಅವೇ ಮಾತ್ರಗಳು, ಅವು ಎಲ್ಲಿವೆ? ವಿಜ್ಞಾನಮಯ ಕೋಶದಲ್ಲಿ ಇವೆ. ಈ ವಿಜ್ಞಾನಮಯ ಕೋಶದಲ್ಲಿ ಲಭ್ಯ ಇದ್ದಂತಹ ಈ ಪ್ರವೃತ್ತಿಗಳು, ಇವು ಹೆಚ್ಚು ಭಾಗ ಕೂಡಿಕೊಂಡು ಸಂವೃತ್ತಿ ಇತರ ವೃತ್ತಿಗಳವ ನೋಡಿ. ಮನೋಮಯ ಕೋಶದ ವೃತ್ತಿಗಳು, ಭಾವನಾಗಳು, ಈ ಸೂಕ್ಷ್ಮ ಪ್ರವೃತ್ತಿಗಳು ಮತ್ತು ಆ ವೃತ್ತಿಗಳು, ಇನ್ನೊಂದು ಶಬ್ದ ಹೇಳ್ತೀನಿ ಆಮೇಲೆ, ಕರ್ತೃಲಕ್ಷಣಗಳು ಅಲ್ಲಿ ಬರ್ತಾರೆ. ಕರ್ತೃಲಕ್ಷಣ ಏನ್ ಕರ್ತೃಲಕ್ಷಣ? ಮನೋಮಯ ಕೋಶದೊಳಗ ನಾನು ನನ್ನದು ಅಂತ ಹುಟ್ಕೊಂಡಿತ್ತಲ್ಲ, ಮನೋಮಯ ಕೋಶ ನಾನು ನನ್ನದು ಅಂತ ಹುಟ್ಕೊಂಡಿತ್ತಲ್ಲ, ಆ ಕರ್ತೃ ನಾನು, ಇಲ್ಲಿರುವ ಇಂದ್ರಿಯಗಳು, ಇಲ್ಲಿರುವ ವೃತ್ತಿಗಳು ಎಲ್ಲ ಕೂಡಿಕೊಂಡು ವಿಜ್ಞಾನಮಯ ಕೋಶ. ಇರ್ಲಿ ಬಿಡಿ ಸ್ವಾಮಿ, ಯಾಕಷ್ಟೊಂದು ಇದನ್ನ ಮಾಡ್ತೀರ? ಪುಂಸಃ ಸಂಸಾರ ಕಾರಣ, ಇದು ಮನುಷ್ಯನ ಸಂಸಾರಕ್ಕೆ ಕಾರಣ. ಇದು ಹೋಗಿ ಮನೋಮಯವನ್ನು ತುಂಬಿಕೊಂಡು, ವಿಜ್ಞಾನಮಯ ಕೋಶ ಮನೋಮಯ ಕೋಶ ಎರಡೂ ಹೋಗಿ ಪ್ರಾಣಮಯವನ್ನು ತುಂಬಿಕೊಂಡು, ವಿಜ್ಞಾನಮಯ ಮನೋಮಯ ಪ್ರಾಣಮಯ ಮೂರು ಹೋಗಿ ಅನ್ನಮಯ ಕೋಶವನ್ನು ತುಂಬಿಕೊಂಡು, ಆ ಅನ್ನಮಯ ಕೋಶ ಸಹಿತವಾಗಿ ನಾನು ನಾನು ಎನ್ನುವ ಅಭಿಮಾನವನ್ನು ಹೊಂದಿದ್ದೇವಲ್ಲವೋ, ಅವಿವೇಕದಿಂದಾಗಿ ಇಂಟು ಬ್ರಾಕೆಟ್ ಅವಿವೇಕದಿಂದಾಗಿ ಅಭಿಮಾನವನ್ನು ಹೊಂದಿದ್ದೇವಲ್ಲವೋ, ಈ ಅಭಿಮಾನಿ ಆತ್ಮ ಜೀವ ಇತ್ಯುಚ್ಚತಿ. ಬಿಸಿಬೇಳೆ ಭಾತ ಅಂತ ಅರ್ಥ. ಸರಿಯಾಗಿ ಚಿಕ್ಕಾಕೊಂಬಿಟ್ಟ, ಏನೋ ದೈವವಶ ದುರ್ಲಭಂ ಪ್ರೇಮೇ ವೈದ್ಯತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ. ಅಕಸ್ಮಾತ್ ಇವನೇನಾದರೂ ಒಬ್ಬ ಮನುಷ್ಯನಾಗಿ ಹುಟ್ಟಿ ಧರ್ಮದಿಂದ ಜೀವನ ಮಾಡಿ ಏನಾದರೂ ತನ್ನ ಮನಸ್ಸು ಬುದ್ಧಿಗಳನ್ನು ಸೂಕ್ಷ್ಮ ಮಾಡಿಕೊಂಡು ಪ್ರಬುದ್ಧನಾಗಿ ಬೆಳೆದು ನಿಂತು ಆ ಮೂಲಕವಾಗಿ ಸದ್ಗುರುಗಳನ್ನು ಹೊಂದಿ ಅಲ್ಲಿ ತನಗೆ ಮೋಕ್ಷ ಬೇಕು ಅಂತ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾದರೆ, ಅದಕ್ಕೆ ಸರಿಯಾಗಿ ಈಶ್ವರ ಅನುಗ್ರಹದಿಂದ ಇವರಿಗೆ ಗುರು ಸಿಕ್ಕಿದ್ದಾದರೆ ಮಾತ್ರ ಈ ಜೀವ ಭಾವದಿಂದ ಈ ಸಂಸಾರ ಭಾವದಿಂದ ಇವನಿಗೆ ಬಿಡುಗಡೆಗೆ ವಿನಃ, ಅನ್ಯಥಾ ಇವನಿಗೆ ಬಿಡುಗಡೆ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ, ಇಂಪಾಸಿಬಲ್. ವೈಕುಂಠಕ್ಕೆ ಹೋದ್ರೂ ಇಲ್ಲ, ದೇವ್ರ ಪಕ್ಕಕ್ಕೆ ಕೂತ್ಕೊಂಡ್ರೂ ಇಲ್ಲ, ಏನ್ ವ್ಯತ್ಯಾಸ? ಇಲ್ಲಿ ಕೂಡ ನಾವು ದೇವ್ರ ಪಕ್ಕಕ್ಕೆ ಕೂತ್ಕೋತೀವಿ, ಕೂಡ್ತೇವಿಲ್ಲ ಯೋಗೀಶ ದೇವ್ರ ಬಾಜಿಕ ಕೂಡ್ತೇವಿಲ್ಲ, ಮತ್ತೆ ಅಲ್ಲಿ ಹೋಗಿ ಯಾಕೆ ಕೂಡ್ಬೇಕು ಕೈಲಾಸಕ್ಕೆ? ಇಲ್ಲ ಸೋಮೇಶ್ವರ ಬಾಜಿ ಕೂತ್ಕೊ. ಅನ್ಯಥಾ ಇವನಿಗೆ ಮಾರ್ಗನೇ ಇಲ್ಲ. ಯಾಕೆ ಇದಿಷ್ಟಕ್ಕೂ ಕಾರಣ, ನಾನು ಚಿತ್ರ ಹಾಕಿ ತೋರಿಸಿದ್ದೀನಿ, ಇಷ್ಟಕ್ಕೂ ಕಾರಣ ಸ್ವರೂಪದ ಅಜ್ಞಾನ. ಯಾವ ಅಜ್ಞಾನವು, ಯಾವ ಅವಿವೇಕವು, ಯಾವ ನಾನ್ ಥಿಂಕಿಂಗ್ ಕೆಪಾಸಿಟಿ, ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಬೇಕು ಅಂದ್ರೆ ವಿಚಾರಣೆಯ ಕೊರತೆ, ವಿಚಾರದ ಕೊರತೆ. ಅಜ್ಞಾನ ಅಂದ್ರೆ ಏನು? ಪೂರ್ಣವಾದ ಜ್ಞಾನ ಇಲ್ಲ, ಅದಕ್ಕೆ ಅಜ್ಞಾನ. ಅಜ್ಞಾನ ಅಂದ್ರೆ ಒಂದು ವಸ್ತು ಅದ ಅಂತ ತಿಳ್ಕೋಬೇಡ್ರಿ, ಅಜ್ಞಾನ ಅನ್ನೋದು ಏನೋ ಒಂದು ಅಡ್ಡಗುಂಡದ ಅಂತ ತಿಳ್ಕೋಬೇಡ್ರಿ. ಅಜ್ಞಾನ ಅಂದ್ರೆ ಏನು? ಜ್ಞಾನದ ಕೊರತೆ, ವಿವೇಕದ ಕೊರತೆ, ಚಿಂತನೆಯ ಕೊರತೆ. ಅವಿಚಾರವಂತನೇ ಬಂಧ, ವಿಚಾರವಂತನೇ ಮುಕ್ತ. ಇನ್ನೊಂದು ಕಡೆ ಹೇಳ್ತಾರೆ, ಅವಿಚಾರವೇ ಬಂಧನ, ವಿಚಾರವೇ ಮೋಕ್ಷ. ವಿಚಾರ ಮಾಡೋದಿಲ್ಲ ಜನ, ಸಾರಿ ಅನ್ನಿಸ್ತದೆ, ಭಾಳ ಬೇಜಾರ ಅನ್ನಿಸ್ತದೆ, ಜನ ವಿಚಾರ ಮಾಡೋದಿಲ್ಲ. ಹೋಗ್ಬಿಟ್ಟದ ಬ್ರಿಟಿಷ್ ತಗೊಂಡು ಹೋದ್ರು, ಏನು ಅವರು ತಗೊಂಡು ಹೋದ್ರು, ಏನು ಗ್ರೀಕರು ತಗೊಂಡು ಹೋದ್ರು, ಏನು ಪೋರ್ಚುಗೀಸ್ ತಗೊಂಡು ಹೋದ್ರು, 800 ವರ್ಷಗಳಿಂದ ಬರೇ ಧನ ಸಂಪತ್ತು ಇಷ್ಟೇ ತಗೊಂಡು ಹೋಗಿಲ್ಲ, ಏನ್ ತಗೊಂಡೋಗ್ಯಾರ ನಮ್ಮ ವಿಶ್ವ ಹರಣ, ಎಲ್ಲವನ್ನೂ ಹರಣ ಮಾಡಿಬಿಡ್ತಾರೆ. ಅತ್ಯಂತ ಚೀಪ್ ಕಾಸ್ಟ್ನೊಳಗೆ ನಮ್ಮವರೇ ನಮ್ಮ ವಿಚಾರವನ್ನು ಹರಣ ಮಾಡ್ತಾರೆ, ಚೀಪೆಸ್ಟ್ ರೇಟ್ನೊಳಗೆ. ಅದನ್ನು ನೆಹರು ಅಂತಿರು, ಅದನ್ನು ಗಾಂಧಿ ಅಂತಿರು, ಏನಂತಿರೋ ಅಂದ್ರಿ, ಇವರೆಲ್ಲರೂ ಕೂಡ ನಮ್ಮ ವಿಚಾರ ಶಕ್ತಿಯನ್ನು. ಅದಕ್ಕೆ ನೋಡಿ, ಯಾವುದೋ ಹಳ್ಳಿಗೆ ಹೋಗ್ರಿ, ಏನು ಕೊಡ್ತೀರಿ, ಏನು ಕೊಡ್ತೀರಿ, ನಮಗೇನು ಕೊಡ್ತೀರಿ, ನಮಗೇನು ಸಿಗ್ತದೆ, ನಮಗೇನು ಸಿಗ್ತದೆ, ದೇಶಕ್ಕೆ ನಾ ಏನು ಕೊಡ್ತೀನಿ, ಸಮಾಜಕ್ಕೆ ನಾ ಏನು ಕೊಡ್ತೀನಿ, ಕುಟುಂಬಕ್ಕೆ ನಾ ಏನು ಕೊಡ್ತೀನಿ, ನಾ ಇನ್ನೊಬ್ರಿಗೆ ಏನು ಕೊಡ್ತೀನಿ ಅನ್ನೋ ಚಿಂತೆ ಯಾರಿಗೂ ಇಲ್ಲ. ನನಗೇನು ಸಿಗ್ತದೆ, ನನಗೇನು ಸಿಗ್ತದೆ. ವಿ ಕಂಟಿನ್ಯೂ ಟು ಬಿ ಕನ್ಸ್ಯೂಮರ್ಸ್, ಕಾಂಟ್ರಿಬ್ಯೂಟರ್ಸ್ ಅಲ್ಲವೇ ಅಲ್ಲ. ಬಹಳ ಸುಂದರವಾದ ಪುಸ್ತಕ ಬರ್ತಾರೆ, ಕನ್ಸ್ಯೂಮರ್ ವರ್ಸಸ್ ಕಾಂಟ್ರಿಬ್ಯೂಟರ್, ಪೂಜ್ಯ ಸ್ವಾಮೀಜಿ ಬರ್ತಾರೆ ಒಂದು ಪುಸ್ತಕ, ಕನ್ಸ್ಯೂಮರ್ ವರ್ಸಸ್ ಕಾಂಟ್ರಿಬ್ಯೂಟರ್. ಯು ಕಾಂಟ್ರಿಬ್ಯೂಟ್ ಮೋರ್ ದ್ಯಾನ್ ವಾಟ್ ಯು ಕನ್ಸ್ಯೂಮ್. ಸಮಾಜದಿಂದ, ರಾಷ್ಟ್ರದಿಂದ ನೀ ಏನು ತಗೋತೀಯೋ ಅದಕ್ಕಿಂತ ಹೆಚ್ಚಿಗೆ ನಾ ಏನು ಮಾಡಬೇಕು, ರಾಷ್ಟ್ರಕ್ಕೆ ಕೊಡಬೇಕು. ಇಲ್ಲೇ ಇಲ್ರಿ, ನೋಡಿ ಗ್ರಾಮ ಗ್ರಾಮಕ್ಕೆ ಹೋಗ್ರಿ, ಇಲ್ಲೇ ನಾಳೆ ಶಿಬಿರ ದಿವಸ ಮಧ್ಯಾಹ್ನ ನಾವು ಊಟ ಕೊಡ್ತೀವಿ. ಏನೋ ಚಿತ್ರಾನ್ನ ಒಂದೊಂದು ದಿವಸ ಒಂದು ಮಾಡು, ಚಿತ್ರಾನ್ನ ನಾರಾಯಣ ಭಟ್ರು ಬರ್ತಾರೆ, ನೀನು ತಲೆ ಕಳಿಸ್ಕೋಬೇಡ್ರಿ, ಬರ್ತಾರೆ ಇವತ್ತು, ಇವ್ರು ರಾತ್ರಿ ಎಷ್ಟೊತ್ತಿದ್ರು ಬರ್ತಾರೆ, ನಾರಾಯಣ ಭಟ್ರು ಬರ್ತಾರೆ, ಪಾತ್ರೆ ತೊಳಿಕ್ಕೆ ಹೋಗಿ ಎರಡು ಹುಡುಗರು ಬರ್ತಾರೆ, ಮೇಘಾಲಯ ಎರಡು ಹುಡುಗರು ಬರ್ತಾರೆ. ನಾನು ಫೋನ್ ಮಾಡಿ ಹೇಳಿದೆ, ಯಾಕೆಂದ್ರೆ ಕಲಾವತಿ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ನಿನ್ನೆ ಹೇಳಿದ್ರೆ ಬಂದು ಇವತ್ತು ಹೋಗ್ತಾರೆ, ನಾಳೆ ಹೋಗಿದ್ದಾರೆ, ಏನಂದ್ರೆ ಎರಡು ದಿವಸ ಮಾತ್ರ, ಮತ್ತೆ ನಾನು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಮುಖ ಹಿಂಗೆ ತಿಳ್ಕೊಳ್ಳಿ, ಮಧ್ಯಾಹ್ನ ಆ ಶಿಬಿರಕ್ಕೆ ಆ ಮಕ್ಕಳು ಬರ್ತಾರೆ 11 ಗಂಟೆಯಿಂದ 1 ಗಂಟೆವರೆಗೂ. 1 ಗಂಟೆ ಅವರಿಗೆ ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಏನಂತಾರೆ ಚಿತ್ರಾನ್ನ, ಅವಲಕ್ಕಿ ಬೇಡ, ಅವಲಕ್ಕಿ ಕಾಸ್ಟ್ಲಿ, ಚಿತ್ರಾನ್ನ ಮಾಡು ರುಚಿ ರುಚಿಯಾಗಿ, ಹೋಗಿ ನಮಗೆ ಹಾಂ ಪುಳಿಯೋಗ್ರೆ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗ್ರೆ. ಹೌದಾ, ಮುಗಿಸ್ಬಿಟ್ಟು ಅವರಲ್ಲ, ಏನಿಲ್ಲ ಏನೋ ಕೇಳಿ, ಏನೋ ಒಂದು ಮಾತು ತಾಯಿ, ಏನೋ ಒಂದು ಮಾತು ಮಕ್ಕಳು ತಾನೆ ಪಾಪ. ಆದ್ರೆ ನಾನು ಏನು ಪ್ರಾರ್ಥನೆ ಮಾಡ್ತೀನಿ ಅಂತ, ನನಗೆ ಏನು ಬಯಸ್ತೀನಿ ಅಂತಂದ್ರೆ, ಆ ತಿನ್ನೋ ಟೈಮಿಗೆ ಅವ್ರು ಬರುತ್ತೆ. ದಟ್ ಈಸ್ ದ ಕನ್ಸ್ಯೂಮರ್. ಇಲ್ಲ ನಮ್ಮ ಭಾರತ ದೇಶದ ಒಂದು ಚಟ ಆಗೋಗ್ಬಿಟ್ಟು ದುಶ್ಚಟ ಅಂತ ತಿಳ್ಕೊಳ್ಬೇಕು ತೊಂದರೆ ಇಲ್ಲ, ಬಹಳ ಬೇಜಾರ ಆಗ್ತದೆ. ನನಗೇನು ಸಿಗ್ತದೆ, ನನಗೇನು ಸಿಗ್ತದೆ, ನನಗೇನು ಸಿಗ್ತದೆ. ಕೊಟ್ಟವರು ಕೂಡ ತಮಗೇನಾದ್ರು ಸಿಗಬೇಕು ಅಂತಲೇ ಕೊಡ್ತಾರೆ. ಕರ್ಮಯೋಗದ ವಿಷಯ ಬಂದಾಗ ಇವನ್ನೆಲ್ಲ ಮಾತಾಡೋಣ. ಈಗ ಈಗ ಅಪ್ರಸ್ತುತವಾಗಿಲ್ಲ. ಓಕೆ. ಓ